ವ್ಯವಧಾತ್ ಶಾಶ್ವತೀಭ್ಯ ಸಮಾಭ್ಯ ನಿತ್ಯಯುಕ್ತ ಈಶ್ವರ ಯಥಾತಥ್ಯತಃ ಸರ್ವಜ್ಞತ್ವಾದಿ ಯಥಾ ತಥಾ ಭಾವ ಯಥಾತಥ್ಯಂ ಯಥಾತಥ್ಯಂ ಅಂದ್ರೇನು ಯಥಾ ತಥಾ ಭಾವ ಹೇಗಿವೆಯೋ ಹಾಗಾಗಿ ಯಾವ್ಯಾವ ಜೀವರಾಶಿಗಳು ಹೇಗಿವೆಯೋ ಯಾವ್ಯಾವ ಗುಣಗಳಿಂದ ಕೂಡಿದ್ದಾರೋ ಯಾವ್ಯಾವ ಸಂಸ್ಕಾರ ವಾಸನಾ ಬೀಜಗಳಿಂದ ಕೂಡಿದ್ದಾಗಿದೆಯೋ ಹಾಗಾಗಿ ತಸ್ಮಾತ್ ಯಥಾಭೂತ ಕರ್ಮಫಲ ಸಾಧನ ಸಾಧನತಃ ಅರ್ಥ ಹೀಗಾಗಿ ಆ ಕರ್ಮಗಳಿಗೆ ತಕ್ಕಂತೆ ಅವರವರ ಆ ಜೀವರಾಶಿಗಳಿಗೆ ಅಲ್ಲಲ್ಲಿಯೇ ವಿಯೋಗಿಸಿದ್ದರಿಂದಾಗಿ ಅಲ್ಲಲ್ಲಿ ಅವರು ತಮ್ಮ ಕರ್ಮಗಳನ್ನು ಮಾಡ್ಕೊಂಡು ಹೋಗ್ತಾರೆ. ಆ ಕರ್ಮಕ್ಕೆ ತಕ್ಕಂತೆ ಫಲಗಳನ್ನು ಹೊಂದುತ್ತಾರೆ. ಕರ್ಮ ಫಲ ಸಾಧನತಃ ಅರ್ಥಾನ್ ಕರ್ತವ್ಯ ಪದಾರ್ಥಾನ್ ವ್ಯವಧಾತ ವಿಹಿತವಾನ್ ಅವುಗಳಿಗೆ ಅವುಗಳ ಕರ್ತವ್ಯಗಳನ್ನು ಕೊಟ್ಟಿದ್ದಾಗಿದೆ. ಯಥಾ ಅನುರೂಪಂ ವ್ಯಭಜತಿ ಇತ್ಯರ್ಥ. ಅದಕ್ಕೆ ತಕ್ಕಂತೆ ವಿಭಾಗಗಳನ್ನು ಕೂಡ ಮಾಡಲಾಗಿದೆ ಜೀವರಾಶಿಗಳಲ್ಲಿ. ಎಲ್ಲಿವರೆಗೂ ಇರ್ತವೆ ನೋಟ್ಸ್ನಲ್ಲಿ ಈ ಮಾತನ್ನು ಯಾರು ಬರೆದಿದ್ದಾನೆ? ಎಲ್ಲಿವರೆಗೂ ಇರ್ತವೆ ಈ ಪ್ರಕಾರವಾದ ವ್ಯವಸ್ಥೆ ಎಲ್ಲಿವರೆಗೂ ಇರ್ತದೆ? ಶಾಶ್ವತೀಭ್ಯ. ನೀವು ಬರ್ದಿರಿ ಕಲ್ಪ ಮುಗಿಯವರೆಗೂ ಅದೆಲ್ಲ ಬರ್ದಿರ, ಆದರೆ ಲಾಜಿಕ್ ಕೊಟ್ಟಿಲ್ಲ ಎಲ್ಲಿವರೆಗೂ ಇರ್ತಾವೆ ಅನ್ನೋ ಪ್ರಶ್ನೆ ಅಲ್ಲಿಲ್ಲ. ಭಾಷ್ಯದಲ್ಲಿ ಭಗವತ್ಪಾದಾಚಾರ್ಯರು ಈ ಜೀವಾತ್ಮನು ಈ ವ್ಯವಸ್ಥೆಯಿಂದ ಈ ಕರ್ಮಗಳಿಂದ ಕರ್ಮ ಫಲಗಳಿಂದ ಕರ್ಮ ಮತ್ತು ಕರ್ಮ ಫಲಗಳಿಂದ ಬದ್ಧರಾಗಿ ನಿಯಮಗಳಿಗೆ ಬದ್ಧರಾಗಿ ಶಾಸನಗಳಿಗೆ ಬದ್ಧರಾಗಿ ನಾನು ಏನು ಇವುಗಳನ್ನು ತೊಡಗಿಸಿದ್ದೇನೆ ಅದಕ್ಕೆ ಬದ್ಧರಾಗಿ ಎಲ್ಲಿವರೆಗೂ ಇರ್ತಾರೆ ಅದನ್ನು ತಂದ್ಕೋಬೇಕು. ಕನೆಕ್ಷನ್ ಇಲ್ಲ ನೋಡಿ. ಯಥಾನುರೂಪಂ ವ್ಯಭಜತಿ ಇತ್ಯರ್ಥ. ಮುಂದೇನು ಕನೆಕ್ಷನ್ನು? ಕನೆಕ್ಷನ್ ಇಲ್ಲ. ಸಡನ್ ಆಗಿ ಶಾಶ್ವತೀಭ್ಯ ನಿತ್ಯಾಭ್ಯ ಅದು ಹಂಗೆ ಬಂದ್ಬಿಟ್ಟಿದೆ. ಅದನ್ನು ಮಧ್ಯದಲ್ಲಿ ಕನೆಕ್ಷನ್ ಹಾಕೋಬೇಕು. ಈ ಈ ಪ್ರಕಾರದ ವ್ಯವಸ್ಥೆಯಿಂದ ಇವರು ಎಲ್ಲಿವರೆಗೂ ಇರ್ತಾರೆ ಅಂತಂದ್ರೆ ಶಾಶ್ವತೀಭ್ಯ. ಶಾಶ್ವತೀಭ್ಯ ಅಂತಂದ್ರೆ ಶಾಶ್ವತವಾಗಿ, ಶಾಶ್ವತವಾಗಿ ಅಂದ್ರೆ ಮುಕ್ತಿಗೆ ಅವಕಾಶನೇ ಇಲ್ಲ. ಶಾಶ್ವತವಾಗಿ ಅಂತಂದ್ರೆ ಈ ಜೀವಾತ್ಮನಿಗೆ ಮೋಕ್ಷಕ್ಕೆ ಅವಕಾಶವೇ ಇಲ್ಲ. ಮತ್ತೇನ್ ಹಾಕೋಬೇಕಲ್ಲಿ? ಕಲ್ಪಾಂತಕವಾಗಿ ನಿತ್ಯಾಭ್ಯ ಸಮಾಭ್ಯ ಸಂವತ್ಸರಾಖ್ಯೇಭ್ಯ ಪ್ರಜಾಪತಿಭ್ಯ ಇತ್ಯರ್ಥ. ಪ್ರಜಾಪತಿ ಸದ್ಯದ ಪ್ರಜಾಪತಿ ಎಲ್ಲಿವರೆಗೂ ಇರ್ತಾನೆ? ಈ ಕಲ್ಪವಿದವರೆಗೂ ಇರ್ತಾನೆ. ಅವನು ಹೊಸ ಪ್ರಜಾಪತಿ. ಈ ಪ್ರಜಾಪತಿ ಏನ್ ಮಾಡ್ತಾನೆ? ಇವನ್ನೆಲ್ಲರನ್ನೂ ಇಟ್ಕೋಬೇಕು. ಪ್ರಜಾಪತಿ ಸಹಿತವಾಗಿ ಕಲ್ಪಾಂತದಲ್ಲಿ ಪ್ರಳಯದಲ್ಲಿ ಹೋಗ್ಬಿಡ್ತಾರೆ. ಮತ್ತೆ ಮನಃ ಕಲ್ಪ ಪ್ರಾರಂಭವಾದಾಗ ಬರ್ತಾರೆ. ಹೀಗೆ ಪ್ರಜಾಪತಿಭ್ಯ ಇತ್ಯರ್ಥ. ಅತ್ರ ಅಧ್ಯಯನ ಮಂತ್ರೇಣ ಸರ್ವ ಈಶಣ ಪರಿತ್ಯಾಗೇನ ಜ್ಞಾನನಿಷ್ಠಾ ಉಕ್ತಾ ಪ್ರಥಮಃ ವೇದಾರ್ಥಃ ಈಶಾ ವಾಸ್ಯಂ ಇದಂ ಸರ್ವಂ ಮಾಕೃದಃ ಕಸ್ಯಚಿತ್ ಧನಂ ಇತಿ ಅಜ್ಞಾನಾಂ ಜಿಜೀವಿಷೂಣಾಂ ಜ್ಞಾನನಿಷ್ಠಾ ಅಸಂಭವೇ ಕುರ್ವನ್ನೇವೇಹ ಕರ್ಮಾಣಿ ಜೀವಿಷೇತ ಇತಿ ಕರ್ಮನಿಷ್ಠಾಭುಕ್ತಾ ದ್ವಿತೀಯಃ ವೇದಾರ್ಥಃ. ಈ ಎರಡರಲ್ಲಿ ವೇದಗಳು ತಮ್ಮ ತಾತ್ಪರ್ಯವನ್ನು ಹೊಂದಿವೆ. ಈ ಎರಡು ಹೇಳಿಕೆಯಲ್ಲಿ ಇಡೀ ವೇದದ ತಾತ್ಪರ್ಯವನ್ನು ನಾವು ಕಾಣ್ತೇವೆ. ಪ್ರಥಮ ಭಾಗದಲ್ಲಿ ಜ್ಞಾನನಿಷ್ಠ ಉಕ್ತ, ಇದು ಪ್ರಥಮ ಭಾಗ ಅಂದ್ರೆ ವೇದದ ಪ್ರಥಮ ಭಾಗ ಆಗಲ್ಲ. ಅವರು ಏನು ಪ್ರತಿಪಾದಿಸ್ತಾ ಇದ್ದಾರೆ, ಅದೇ ಪ್ರತಿಪಾದಿಸ್ತಾ ಇದ್ದಾರೆ. ಎರಡು ನಿಷ್ಠಾ ಇವೆ ಅಂತೇಳಿ ಪ್ರತಿಪಾದಿಸ್ತಾ ಇದ್ದಾರೆ. ಆ ಪ್ರತಿಪಾದಿಸುವಿಕೆಯಲ್ಲಿ ಮೊದಲ ಅವರು ಪರಾವಿದ್ಯ ತಗೊಂಡಾರೆ. ಪ್ರತಿಪಾದಿಸುವುದರಲ್ಲಿ ವೇದದ ಮೊದಲ ಭಾಗ ಪರಾವಿದ್ಯ ಅಂತಲ್ಲ, ಗೊತ್ತಾಯ್ತಾ? ಪ್ರಥಮ ವೇದಾರ್ಥ ಈಶಾವಾಸ್ಯಮಿದಂ, ಅದು ಏನಾದರೆ ಜ್ಞಾನನಿಷ್ಠ ಉಕ್ತ, ಅದು ವೇದದ ಒಂದು ಅರ್ಥ. ಅದಕ್ಕಾಗಿ ಒಂದು ಸ್ಟೇಟ್ಮೆಂಟ್ ಕೊಟ್ಟು ಈ ಉಪನಿಷತ್ತು ಏನು, ಈಶಾವಾಸ್ಯಂ ಇದಂ ಸರ್ವಂ. ಈ ಉಪನಿಷತ್ತಲ್ಲಿ ಈ ಮೊದಲನೇ ವಾಕ್ಯವನ್ನ ಹೇಳುತ್ತದೆ. ಹೇಳುವಾಗ ತನ್ನ ತಾತ್ಪರ್ಯವನ್ನ ಅದು ಇಟ್ಕೊಂಡಿರ್ತದೆ. ಯಾವುದರಲ್ಲಿ? ಪರಾವಿದ್ಯೆಯಲ್ಲಿ ತಾತ್ಪರ್ಯ ಇಟ್ಕೊಂಡಿರ್ತದೆ. ಪರಾವಿದ್ಯಾನ ಶಬ್ದ ಮುಂದಕ್ಕೆ ಉಪನಿಷತ್ತಿನಲ್ಲಿ ಬರುವ ಶಬ್ದ. ಆದ್ರೆ ಇಲ್ಲಿ ನಿಮ್ಮ ತಿಳುವಳಿಕೆಯಾಗಿ ನಾನು ಹೇಳ್ತಾ ಇದ್ದೀನಿ ಹೆಚ್ಚಿನ ವಿದ್ಯಾ. ಆ ಹೆಚ್ಚಿನ ವಿದ್ಯಾದಲ್ಲಿ ತನ್ನ ತಾತ್ಪರ್ಯವನ್ನು ಹೊಂದಿದೆ. ಆ ಹೆಚ್ಚಿನ ವಿದ್ಯೆ ಹೇಗಿದೆ, ಅದರ ಶಾಂಪಲ್ ಹೇಗಿದೆ ಅಂತಂದ್ರೆ ಈಶಾವಾಸ್ಯಂ ಇದಂ ಸರ್ವ. ಇದನ್ನು ಪೂಜ್ಯ ಸ್ವಾಮಿ ಹಿಡ್ಕೊಂಡಿದ್ದ ಹೇಗೆ ಅಂತಂದ್ರೆ, ವಾಟ್ ಈಸ್ ಹಿಂದೂ ಕಲ್ಚರ್, ಹಿಂದೂ ಸಂಸ್ಕಾರಗಳು, ಹಿಂದೂ ಸಂಸ್ಕೃತಿ ಅಂದ್ರೆ ಏನು? ಹಿಂದೂ ಶಬ್ದ ಅಭ್ಯಾಸವಾಗಿದ್ರೆ ಭಾರತೀಯ ಸಂಸ್ಕೃತಿ ಅಥವಾ ಭಾರತೀಯ ಸಂಸ್ಕಾರಗಳು ಅಂದ್ರೆ ಏನು? ಅವ್ರು ಹೇಳ್ತಾರೆ, ಯಾರಾದರೂ ಹೀಗೆ ನಿಮ್ಮನ್ನು ಪ್ರಶ್ನಿಸಿದ್ದೆ ಆದರೆ ಅವ್ರಿಗೆ ಹೇಳ್ಬಿಡಿ, ಏನಿದೆಯೋ ಅದೆಲ್ಲವೂ ಈಶ್ವರ. ಇದು ನಮ್ಮ ಸಂಸ್ಕೃತಿ, ಇದು ನಮ್ಮ ಸಂಸ್ಕಾರ. ಈ ಹೇಳಿಕೆಯ ವಿಶ್ವಾಸ ಅವ್ರಿಗೆ ಎಲ್ಲಿಂದ ಪ್ರಾಪ್ತಿ ಆಯಿತು? ಏನಿದೆಯೋ ಅದಷ್ಟು ಈಶ್ವರ. ಎಲ್ಲಿಂದ ಪ್ರಾಪ್ತಿ ಆಯ್ತು? ಈಶಾವಾಸ್ಯಮಿದ ಗುಮಸರು, ಈ ಉಪನಿಷತ್ತಿನಿಂದ ಅವರಿಗೆ ಆ ಇನ್ಸ್ಪಿರೇಷನ್ ಸಿಕ್ತು. ಅದನ್ನು ಅರ್ಥ ಮಾಡಿಕೊಂಡ್ರೆ ಏನಿದೆಯೋ ಅದಷ್ಟು ಈಶ್ವರ ನಮ್ಮ ರೂಢಿಯಲ್ಲಿ ಬಂದಿದೆ, ನಮ್ಮ ರಕ್ತದಲ್ಲಿ ಬಂದಿದೆ. ತಂದೆ ತಾಯಿಗಳನ್ನು ದೇವರು ಅಂತ ಕಾಣಬೇಕು, ಮಕ್ಕಳ ಹೆಸರುಗಳೆಲ್ಲ ದೇವರ ಹೆಸರು, ಎಲ್ಲರ ಶ್ರದ್ಧೆಗಳನ್ನು ಗೌರವಿಸಬೇಕು. ಅವ ಯೇಸುವಿನಲ್ಲಿ ಶ್ರದ್ಧೆ ಇಟ್ಟಿದ್ರೆ ಗೌರವಿಸುವುದು ನಮ್ಮ ಧರ್ಮ, ಅದು ನಮ್ಮ ಸಂಸ್ಕೃತಿ. ಯಾಕೆ? ಏನಿದೆಯೋ ಅದಷ್ಟು ಈಶ್ವರ. ಅವ್ರು ಹಾಗೆ ಅನ್ನೋದಿಲ್ಲಲ್ಲ, ಅವ್ರು ಹಾಗೆ ಅನ್ನೋ ಅವಶ್ಯಕತೆ ಇಲ್ಲ, ಅವ್ರಿಗೆ ತಿಳಿದಿಲ್ಲ, ಹಾಗೆ ಅನ್ನೋದಿಲ್ಲ, ನಮಗೆ ತಿಳಿದಿದೆ. ಏನಿದೆಯೋ ಅದು ಎಲ್ಲವೂ ಈಶ್ವರ ಅನ್ನುವುದನ್ನು ಎಲ್ಲಿಯವರೆಗೂ ವಿವರಿಸ್ತಾರೆ ಅಂತಂದ್ರೆ, ಮನೆಗೆ ಬಂದ ಅತಿಥಿಗಳು ಕೂಡ ಭಗವಂತನ ಸ್ವರೂಪ, ಅತಿಥಿ ದೇವೋಭವ. ಪಂಚಮಹಾಭೂತಗಳು ಕೂಡ ದೇವತಾ ಸ್ವರೂಪಗಳೇ ಆಗಿವೆ. ಈ ಸೃಷ್ಟಿಯಲ್ಲಿ ಇದ್ದದ್ದು ಕಾಣುವುದು, ಅನುಭವಕ್ಕೆ ಬರುವುದು, ಇದ್ದದ್ದು ಕಾಣುವುದು ಅನುಭವಕ್ಕೆ ಬರುವುದು ಎಲ್ಲವೂ ಈಶ್ವರ. ಅನುಭವಕ್ಕೆ ಬರದೇ ಇದ್ದದ್ದು ಕೂಡ ಈಶ್ವರ. ತೈತ್ರಿಯ ಉಪನಿಷತ್ತಿನಲ್ಲಿ ಇನ್ನೊಂದು ಹೇಳ್ತಾರೆ, ಸತ್ಯಂ ಚಾನೃತಂ ಸತ್ಯಂ ಅಭವತ್. ಆತ್ಮನು ಎಲ್ಲವನ್ನು ಸೃಷ್ಟಿ ಮಾಡದ ಅಂದ್ರೆ ಆ ಎಲ್ಲವನ್ನು ಸೃಷ್ಟಿ ಮಾಡುವ ಜೊತೆಗೆ ಸತ್ಯವನ್ನು ಸೃಷ್ಟಿ ಮಾಡದ, ಅನೃತವನ್ನು ಸೃಷ್ಟಿ ಮಾಡ, ಅನ್ರು ತಂದ್ರಷ್ಟು ಉಂಟು. ಸತ್ಯವು ತಾನೇ ಆದ ಅನ್ರವೃತ್ತಿ ತಾನೇ. ಮತ್ತೆ ಇನ್ನೊಂದು ಅದೇ ಚೈತ್ರ ಹೇಳ್ತದೆ, ನಿಲಯನಂಚ ನಿಲಯನಂಚ ವಿಜ್ಞಾನಂಚ ಅವಿಜ್ಞಾನಂಚ ಸತ್ಯಂ ಚಾನೃತಂ ಸತ್ಯಮಭವತ್. ನಿಲಯನಂ ಅಂದ್ರೆ ಸ್ಥಾನ, ಅನಿಲಯನಂ ಸ್ಥಾನ ಇಲ್ಲ. ಸ್ಥಾನವನ್ನು ಸೃಷ್ಟಿ ಮಾಡ್ತದ ಓಕೆ, ಸ್ಥಾನ ಇಲ್ಲ ಅಂತಿಲ್ಲ. ಆ ಇಲ್ಲ ಅನ್ನೋದು ಕೂಡ ಅವನೇ. ಸ್ಥಾನ ಇದೆ ಅಂದ್ರೂ ಅವನೇ, ಸ್ಥಾನ ಇಲ್ಲ ಅಂದ್ರೂ ಅವನೇ, ನಿಲಯ ಇದೆ ಅಂದ್ರೂ ಅವನೇ, ನಿಲಯ ಇಲ್ಲ ಅಂದ್ರೂ ಅವನೇ. ನಿರುಕ್ತಂ ಚ ನಿರುಕ್ತಂ ಚ ನಿಲಯನಂ ಚ ನಿಲಯನಂ ಚ ವಿಜ್ಞಾನಂ ಚ ಅವಿಜ್ಞಾನಂ ಚ. ಜ್ಞಾನವನ್ನು ಸೃಷ್ಟಿ ಮಾಡುವಷ್ಟೇ ಅಲ್ಲ, ಇನ್ನೊಂದೇ ನೋಡಿದ ಅಜ್ಞಾನವನ್ನು ಸೃಷ್ಟಿ ಮಾಡ. ತಾತ್ಪರ್ಯ ಏನು, ಅನುಭವಕ್ಕೆ ಬರುವುದು ಅವನೇ, ಅನುಭವಕ್ಕೆ ಬರದೇ ಇರುವುದು ಅವನೇ. ಇದು ತಾತ್ಪರ್ಯ. ಹೀಗಾಗಿ ಈ ಶಬ್ದದಿಂದ ಅತ್ಯಂತ ಸ್ಫೂರ್ತಿಗೊಂಡಂತ ಪೂಜ್ಯ ಸ್ವಾಮೀಜಿ ಆಲ್ ಓವರ್ ದಿ ವರ್ಲ್ಡ್ ಇದನ್ನು ಹೇಳಿರ್ತಾರೆ. ಏನು ನಮ್ಮ ಸಂಸ್ಕೃತಿ ಹೇಗಿದೆ ಅಂದ್ರೆ, ಏನಿದೆಯೋ ಅದಷ್ಟು ಈಶ್ವರ, ಈಶಾವಾಸ್ಯಂ ಇದು ಸರ್ವ. ಇದು ಜ್ಞಾನದ ಭಾಗ. ಇದರಲ್ಲಿ ಅಗಾಧವಾದ ಜಿಜ್ಞಾಸ ಇದೆ, ಇದರಲ್ಲಿ ಚಿಂತನೆ ಇದೆ. ಸತತವಾಗಿ ಚಿಂತನ ಮಂಥನ ಮಾಡಿದ ನಂತರ ಹೊರಬಂದಿರುವಂತಹ ಬೆಣ್ಣೆ, ಉಪನಿಷತ್ತುಗಳ ವಾಕ್ಯಗಳನ್ನು ಮತ್ತೆ ಮತ್ತೆ ಚಿಂತನೆ ಮಾಡಿ ತಿಳಿದುಕೊಳ್ಳಬೇಕು ಅನ್ನುವುದಕ್ಕೆ ಎಷ್ಟೆಷ್ಟು ದೃಷ್ಟಿಕೋನಗಳಿವೆಯೋ ಅಷ್ಟು ದೃಷ್ಟಿಕೋನಗಳಿಂದ ಚಿಂತನೆ ಮಾಡಬೇಕು. ಆ ಚಿಂತನೆಯಿಂದ ಹೊರಬರ್ತದೆ. ಉಪನಿಷತ್ ಬಂದ್ಬಿಟ್ಟು ಸ್ವಾಮೀಜಿ ನಾನೇ ಚಿಂತನೆ ಮಾಡಬೇಕು. ಅವರೆಲ್ಲ ಋಷಿಗಳು ತಪಸ್ವಿಗಳು ಭಾರಿ ವರ್ಷಗಳ ಪರ್ಯಂತರವಾಗಿ ಚಿಂತನೆ ಮಾಡಿ ಕೊನೆಗೆ ಈ ವಾಕ್ಯವನ್ನ ಸೃಷ್ಟಿಸಿದ್ದಾರೆ. ಏನದು ಈಶಾವಾಸ್ಯವಿದ ಸ್ವೀಕಾರ ಮಾಡಿಬಿಟ್ರಾಯ್ತು. ನಾ ಯುವಕರಿಗೂ ಮಾಡಿದ್ದೆ ಅಷ್ಟು. ಕೃಷ್ಣ ಅರ್ಪಣ ಮಸ್ತು, ಶಿವ ಅರ್ಪಣ ಮಸ್ತು. ದೇವರೆಲ್ಲಿದ್ದಾನೆ ಅಮ್ಮ? ಅಮ್ಮ ದೇವರಂದ್ರೆ ಯಾರಮ್ಮ, ಎಲ್ಲಿದ್ದಾನೆ? ಅಮ್ಮನ ಹೇಳ್ತು ಏನಂತ ಹೇಳ್ತು, ದೇವ್ರು ಎಲ್ಲ ಕಡೆಗಿದ್ದಾನೆ, ಗೊತ್ತದೆ ಆಕೆಗೆ. ಟ್ಯಾಟು ಅಂತ ಬರೆಸ್ತಾರೆ ಗೊತ್ತದೆ, ಟ್ಯಾಟು ಬರೀತಾರೆ ಕೈಗಳೆಲ್ಲ ಬರೀತಾರೆ, ಹಚ್ಚಿ ಹಚ್ಚಿ ಚುಚ್ಚು ಮಷಿನ್. ಮೊದಲು ಅವರು ಸೂಚಿಸ್ತಿದ್ರು ಮಷಿನ್, ಅದರೊಳಗೆ ತಮ್ಮ ತಮ್ಮ ಮೈ ಮೇಲೆ ಹರೇ ರಾಮ ಹರೇ ರಾಮ ರಾಮ ರಾಮ ಹರೇ ಹರೇ ಹರೇ ಕೃಷ್ಣ ಬರ್ಸ್ಕೊಂಬೋದಿದ್ದಾರೆ. ಓಂ ನಮ ಶಿವ. ನೀವು ಬರ್ಸ್ಕೊಂಡಿನ ಇಲ್ಲ ಬರ್ಸ್ಕೊ ಓಂ ಶಿವ. ಮತ್ತೆ ಗಿರ್ತಿ ಅಂತ ಬರ್ಸ್ಕೊಂಡು ಟು ದಾಟ್ ಎಕ್ಸ್ಟೆಂಟ್ ಎವ್ರಿ ಥಿಂಗ್ ಇಸ್ ಈಶ್ವರ. ರಾವಣನಿಗೂ ದೇವಸ್ಥಾನ ಕಟ್ಟದವರಪ್ಪ ನಾವು. ತಮಿಳ್ನಾಡಿನೊಳಗೆ ರಾವಣಿಗೆ ದೇವಸ್ಥಾನ ಇದೆ. ಎಲ್ಲ ಶ್ರೀಲಂಕಾ ಅರಸನಲ್ವಾ ಅವನು? ಅವನು ತಮ್ಮ ತಮ್ಮ ಅರಸರನ್ನು ತಾವೇ ಹೇಗೆ ಮರೀಲಿ ಸಾಧ್ಯ? ಈಶಾವಾಸ್ಯಂ ಇದು ಸರ್, ಇದು ಪ್ರಧಾನ. ಒಂದು ಒಂದು ಕಡೆ ವೇದ ಇದಕ್ಕೆ ಪ್ರಾಧಾನ್ಯತೆಯನ್ನು ಕೊಡ್ತದೆ, ಇನ್ನೊಂದು ಕಡೆಗೆ ಏನಾಗ್ತದೆ ಅದೇ ಅದೇ ಅದೇ ವಿಷಯದಲ್ಲಿ ಅದೇ ಅಧಿಕಾರಿಗೆ ಏನು ಹೇಳ್ತದೆ, ಮಾಗ್ರದ ಕಸ್ಯ ಸ್ವಿದ್ಧನಂ, ಕಸ್ಯ ಸ್ವಿದ್ಧನಂ ಮಾಗ್ರದ. ಯಾರಿಗೂ ಸೇರಿದ ಯಾರದೋ ಆದಂತಹ ಐಶ್ವರ್ಯವನ್ನ, ಧನವನ್ನ, ಸಂಪತ್ತನ್ನ ನಂದು ಅಂತ ನೀನು ಅದನ್ನ ಕಸಿದುಕೊಳ್ಳುವ ಪ್ರಯತ್ನ ಮಾಡ್ಬೇಕು. ಏ ನಾವೇನ್ ಕಸ್ಕೊಂಡಿರೋದ, ಅವರೇ ಕೊಟ್ಟಿಲ್ಲ. ಅವರೇ ಕೊಟ್ಟೋದಾಗ ಅದು ಐಶ್ವರ್ಯ ಸಂಪತ್ತು ಧನ ಆಗುತ್ತಂದ್ರೆ ಅದನ್ನ ಇಸ್ಕೊಳ್ಳಿಕ್ಕೆ ನಿನಗೆ ಅಧಿಕಾರ ಇದೆಯಾ ಅನ್ನೋದನ್ನ ನೀನು ಗುರುತಿಸಿ ಇಸ್ಕೋಬೇಕು. ನಿನಗೆ ಅಧಿಕಾರ ಇಸ್ಕೊಳ್ಳಿಕ್ಕೆ ಇಲ್ಲ ಅಂತಂದ್ರೆ ಯಾರಿಗೆ ಅಧಿಕಾರ ಇದೆಯೋ ಅವ್ರಿಗೆ ನೀವು ಕೊಡಿ ಅಂತ ಹೇಳಲಿಕ್ಕೆ ವಿನ ನಾವು ತಗೋಬಾರ್ದು. ಅಧಿಕಾರ ಇದ್ದು ತಗೋಬೇಕು. ಒಬ್ಬ ಸನ್ಯಾಸಿ ಎದುರಿಗೆ ಒಬ್ಬ ಯಜಮಾನ ಬರ್ತಾನೆ, ನೀವೆಷ್ಟು ಒಳ್ಳೆಯದಿದ್ದೀರಿ, ಎಷ್ಟು ಆಗಿದ್ದೀರಿ, ಹೀಗಿದ್ದೀರಿ, ಅದಕ್ಕೆ ನಾನು ನಿಮಗೆ ಒಂದು ದಾನ ಮಾಡ್ಕೊಂಡು ಮಾಡಿ. ಆಯ್ತಪ್ಪ, ಏನು ದಾನ ಮಾಡ್ತೀರ? ನನ್ನ ಮಗಳನ್ನು ಕೊಟ್ಟು ಕೇಳ್ದ ಬಂದದ ಅಂದ್ರೆ ಅವ ಇಚ್ಕೋಬೇಕಾದ್ರೆ ವಿಚಾರ ಮಾಡ್ಬೇಕು. ಏನು ನಾನು ಇದಕ್ಕೆ ಅಧಿಕಾರಿಯೋ ಸಪಾತ್ರನೋ? ನಾನು ಇದಕ್ಕೆ ಪಾತ್ರ ಅಲ್ಲ ಅಂತಂದ್ರೆ ಅದನ್ನು ಇಚ್ಕೊಳ್ಳೋ ಅಧಿಕಾರ ನನಗಿಲ್ಲ ಅಂತರ್ಥ. ಯಾರಿಗೆ ಅಧಿಕಾರ ಇದೆ ಅವ್ರಿಗೆ ಅವ್ರಿಗೆ ಅಲ್ಲಿ ಕಳಿಸ್ಕೊಡ್ತೀನಿ. ಕೇಳ್ದೇನೆ ಬಂದ್ರು ಕೂಡ ಮೊದಲನೇ ಹಂತ ಏನು ಹೇಳಿದ್ವಿ, ನಾವು ಕಸ್ಕೋಬಾರ್ದು, ಅದು ತಾನಾಗಿಯೇ ಬರಬೇಕು. ಎರಡನೇ ಅಂತ ಏನ್ ಮಾಡ್ತೀವಿ, ಅದು ತಾನಾಗಿ ಬಂದಿದ್ರು ಕೂಡ ಅದಕ್ಕೆ ನೀವು ಅಧಿಕಾರಿಗಳು ಹೌದೋ ಇಲ್ಲೋ ಗುರುತಿಸ್ಬೇಕು. ನಿಮ್ಗೆ ಅರ್ಜಿಕ್ಕಿ ಅವರು ಪುಸ್ತಕ ಕೊಟ್ಟರು, ಉಪನ್ಯಾಸನ ಮಾಡಿಬಿಡ್ತಾರೆ. ಏನ್ರಿ ಪುಸ್ತಕ ಕೊಟ್ಟರು ಉಪನ್ಯಾಸನ ಮಾಡಿಬಿಡ್ತೀನಿ? ಹ್ಮ್, ಸ್ವಾಮೀಜಿ ಕ್ಲಾಸ್ ಇದೆ, ಸ್ವಾಮೀಜಿ ಮಾತಾಡ್ತಿರ್ತಾರೆ, ವಿಷಯಗಳನ್ನು ಸಂಗ್ರಹ ಮಾಡ್ಕೊಡ್ರಿ, ನನಗೆ ಮುಂಚೆ ನೀವೇ ಮಾತಾಡಲಿಕ್ಕೆ ಅವಾಗ ಸ್ವಲ್ಪ ಸಮಸ್ಯೆ ಆಗ್ತದೆ. ಉಪನ್ಯಾಸ ನಾ ಮಾಡ್ತಾ ಇದ್ದೋ ನೀವು ಮಾಡ್ತಾ ಇದ್ದೀರೋ ಅಂತ ನನಗೆ ಸಂದೇಹ ಹುಟ್ಟುತ್ತೆ. ಮಾಗೃದ ಕಶ್ಯ ಸಿಕ್ತಾನೆ. ಇದೆಲ್ಲ ತಪ್ಪಿಸೋದಕ್ಕೆ ನಾನು ಒಂದು ಸೆಕ್ಯುಲರ್ ಆಗಿ ಒಂದು ಅರ್ಥವನ್ನು ಹೇಳಿದೆ. ಯಾರಿಗೂ ಇರುವ ಸ್ವಾತಂತ್ರ್ಯತೆಯನ್ನ ನಾನು ಕಸ್ಕೋಬಾರ್ದು, ಇದು ಸೆಕ್ಯುಲರ್ ಅರ್ಥ. ಏಕೆಂದ್ರೆ ಸ್ವಾತಂತ್ರ್ಯವೂ ಕೂಡ ಒಂದು ಸಂಪತ್ತು. ಇದನ್ನು ಲೋಕಮಾನ್ಯ ತಿಲಕ್ ಏನಂತ ಹೇಳ್ತಾರೆ, ಸ್ವಾತಂತ್ರ್ಯವು ನಮ್ಮ ಜನ್ಮಸಿದ್ಧ ಹಕ್ಕು, ಅದು ಸಂಪತ್ತು, ಒಂದು ಐಶ್ವರ್ಯ. ಪ್ರತಿಯೊಬ್ಬ ಜೀವನು ಕೂಡ ತನ್ನ ಮನಸ್ಸು ಬುದ್ಧಿ ಪ್ರಾಣ ಇಂದ್ರಿಯಗಳಿಂದ ಸ್ವತಂತ್ರನಾಗಿದ್ದಾನೆ. ಯಾರ ಸ್ವತಂತ್ರತೆಯ ಮೇಲೆ, ಯಾರ ಸ್ವಾತಂತ್ರ್ಯದ ಮೇಲೆ ಯಾರ ಅಂಕುಶವೂ ನಡೆಯೋದಿಲ್ಲ. ಮಾತೃದ ಯಾರಿಗೋ ಸೇರಿದ ಆಸೆ ಸ್ವಾತಂತ್ರ್ಯ. ಈ ಧನವನ್ನ ತಗೋಬಾರ್ದು ಅನ್ನೋದಕ್ಕೂ, ಸ್ವಾತಂತ್ರ್ಯತೆಯನ್ನು ಕಸ್ಕೋಬಾರ್ದು ಅನ್ನೋದಕ್ಕೂ ಕನೆಕ್ಷನ್ ಏನೋ. ಆ ಸ್ವಾತಂತ್ರ್ಯತೆಯಿಂದಾಗಿ ಅವನು ಧನವನ್ನು ಸಂಗ್ರಹ ಮಾಡುತ್ತಾನೆ, ಆ ಸ್ವಾತಂತ್ರ್ಯತೆಯಿಂದಾಗಿ ಅವನತ್ರ ಸಂಪತ್ತು ಸಂಗ್ರಹ ಆಗಿರುತ್ತೆ, ಆ ಸ್ವಾತಂತ್ರ್ಯತೆಯಿಂದಾಗಿ ಅವನು ಕೀರ್ತಿ ಪ್ರತಿಷ್ಠೆಗಳನ್ನ ಅವನು ಹೊಂದಿರ್ತಾನೆ. ಇವಷ್ಟು ಸಂಪತ್ತೇ, ಇವಷ್ಟು ಸಂಪತ್ತನ್ನ ಅವನು ತನ್ನ ಪುರುಷಾರ್ಥದ ಸ್ವಾತಂತ್ರ್ಯತೆಯನ್ನು ಗಳಿಸಿರ್ತಾನೆ. ಹೀಗಾಗಿ ಅವುಗಳ ಮೇಲೆ ನಮಗೆ ಹೇಗೆ ಅಧಿಕಾರ ಇಲ್ಲವೋ ಹಾಗೆಯೇ ಅವನ ಸ್ವಾತಂತ್ರ್ಯತೆಯ ಮೇಲೆಯೂ ಅಧಿಕಾರ ಇಲ್ಲ. ಬಹುಶಃ ಈ ಅರ್ಥ ನಾವು ಒಬ್ಬನೇ ಕೊಟ್ಟಿದ್ದೇನೆ ಎಂದು ಕಾಣಿಸ್ತದೆ. ಏನ್ ಮಾಡೋದು? ಆ ನಿಟ್ಟಿನಲ್ಲಿ ಎಲ್ಲರೂ ಚಿಂತನೆ ಮಾಡಬೇಕು. ಚಿಂತನೆ ಮಾಡಿದ್ರು ಕೂಡ ಮಕ್ಕಿ ಕ ಮಕ್ಕಿ ತಮ್ಮದೇ ಆದಂತ ಒಂದು ಪರಿಮಿತಿಯೊಳಗನೇ ಚಿಂತನೆ ಮಾಡ್ತಾರೆ. ಹೊಸ ಹೊಸ ಚಿಂತನೆಗೆ ನೀವು ಪ್ರವೇಶ ಆದ್ರಿಂದ್ರೆ ನೀವು ಹೊಸ ಹೊಸ ವಿಚಾರ ಕಾಣ ಬರ್ತವೆ. ಶಾಸ್ತ್ರಕ್ಕೆ ವಿರೋಧವಾಗದಂತೆ ಗೊತ್ತಲ್ಲ, ಮಾಕೃದ ಕಶ್ಯ ಸಿದ್ಧನ. ಇದೆ ಒಬ್ಬರು ಮುಗಿತು. ಇನ್ನು ಇನ್ನೊಬ್ಬರು, ಅವ್ರು ಯಾರು? ಅಜ್ಞಾನ ಆಗಿದೆ ನನ್ನ ಸಲುವಾಗಿ. ಜಿಜಿ ವಿಷೂಣ ಅಜ್ಞಾನ, ಜಿಜಿ ವಿಷೂಣ ಅವ್ರೇನ್ ಮಾಡ್ತಾರೆ, ಅಜ್ಞಾನಿಗಳು, ಅಜ್ಞಾನಿಗಳು ಇದರರ್ಥ ಸತ್ತೋಗ್ತಾರೆ ಅಂತಲ್ಲ, ಅವರು ಜೀವಂತ ಇರಬೇಕಾಗಿದೆ. ಅಜ್ಞಾನಿಗಳು ಕೂಡ ಏನಾಗಬೇಕಾಗಿದೆ, ಜೀವಂತ ಇರಬೇಕಾಗಿದೆ. ಈ ಜಿಜಿ ವಿಷುಣಾಮ್ ಈ ಜೀವಂತ ಇರಬೇಕು ಅನ್ನುವಂತಹ ಇಚ್ಛೆಯನ್ನ ಹೊಂದಿದವರಾಗಿದ್ದಾರೆ. ಜೀವಿಸಿ ಇರಬೇಕು ಅಂದ್ರೆ ನೀವು ಹೇಳ್ರಿ, ಈಗ ಜೀವಿಸಿ ಇರಬೇಕು ಇದರರ್ಥ ಕಾಮಗಳು ಇರಬೇಕು ಇರಬಾರ್ದು, ಇಚ್ಛೆಗಳು, ಆರ್ಥ ಪ್ರವೃತ್ತಿ, ಧನ ಸಂಗ್ರಹ ಪ್ರವೃತ್ತಿ, ಆಶೆ ಇಚ್ಛೆಗಳನ್ನು ತೀರಿಸಿಕೊಳ್ಳುವ ಪ್ರವೃತ್ತಿ, ಇವೆಲ್ಲ ಇರ್ಬೇಕು ಇರಬಾರ್ದು ಇರಬೇಕು. ಇವು ಇವು ಇಟ್ಕೊಂಡಂತವರು ಜಿಜಿ ವಿಷುಣ ಕರ್ಮ, ಕಾಮ ಕರ್ಮ ಮತ್ತು ಕರ್ಮ ಫಲ ಇವುಗಳಲ್ಲಿ ಸಾರ್ಥಕತೆಯನ್ನ ಹೊಂದಿದವರು ಜಿಜಿ ವಿಷುಣ ಅಂತಂದ್ರೆ, ಕಾಮ ಕರ್ಮ ಮತ್ತು ಕರ್ಮಗಳ ಫಲ ಇವುಗಳಲ್ಲಿಯೇ ಸಾರ್ಥಕತೆಯನ್ನು ಹೊಂದಿದವರಪ್ಪ. ಈ ಸಾರ್ಥಕತೆಯಿಂದಾಗಿ ನಾವು ಹೇಳ್ಕೋತೀವಿ, ನೋಡಿದ್ಯಾ ನನಗೆ 8 ಮಕ್ಕಳಿದ್ದಾರೆ, ನಾನು 6 ಮನೆ ಕಟ್ಟಿಸಿದ್ದೀನಿ. ಅಂದ್ರೆ ಇದು ತಾವು ಹೊಂದುವ ಕಾಮ ಕರ್ಮ ಫಲಗಳಲ್ಲಿಯೇ ಸಾರ್ಥಕತೆಯನ್ನ ಕಂಡಂತ ಇವರು ಬಾಪ್ಪ ಈಶಾವಾಸ್ಯನಿದ ಒಂದು ಸ್ವಲ್ಪ ಅದನ್ನ ಅರ್ಥ ಮಾಡ್ಕೊಪ್ಪ. ಅವ್ರಿಗೇನ ಅರ್ಥ ಆಗ್ತದೆ, ಅವ್ರಿಗೆ ಅರ್ಥ ಆಗೋದು ಅವಾಗ ಅವರು ಅವ್ರಿಗೆ ನಾವು ಹೇಳ್ಬೇಕು, ಇದಕ್ಕಿಂತ ಹೆಚ್ಚಿನ ಫಲ ಅಲ್ಲಿ ಸಿಗ್ತದೆ ನೋಡು ಅದನ್ನು ಮಾಡು, ಅದಕ್ಕಿಂತ ಹೆಚ್ಚಿನ ಫಲ ಇಂಥದ್ದು ಸಿಗ್ತದೆ ಅದನ್ನು ಮಾಡು. ಅವಾಗ ಅವ್ರ ನಿಷ್ಠ ಯಾವ್ದ್ರೊಳಗೆ ಮುಗ್ತದೆ, ಕರ್ಮದಲ್ಲಿ ನಿಷ್ಠ. ಜ್ಞಾನ ನಿಷ್ಠ ಅಸಂಭವಿ, ಮಾರ್ಗದ ಕಸ್ಯ ಸಿದ್ಧನ ಅವ್ರ ಕೇಳಿಸದೇ ಇಲ್ಲ. ಅವ್ರಿಗೇನು ಕೇಳಿಸ್ತದೆ ಅಂತಂದ್ರೆ, ಅವರಿಗೆ ಸೇರಿದ ಸಂಪತ್ತು ನಂದಾಗಬೇಕು ಅಂದ್ರೆ ನನಗೇನ್ ಮಾಡಬೇಕು, ಅವರಿಗೆ ಸೇರಿದಂತಹ ಕಟ್ಟಡ ನನಗೆ ಸಿಗಬೇಕು ಅಂದ್ರೆ ನಾನೇನು ಮಾಡಬೇಕು, ಅವರು ಹೊಂದಿದಂತಹ PM ಸೀಟು ನನಗೆ ಸಿಗಬೇಕು ಅಂದ್ರೆ ನಾನೇನು ಮಾಡಬೇಕು, ಇವು ಅವ್ರಿಗೆ ಕೇಳಿಸ್ತಾರೆ ಮತ್ತು ಅದರಲ್ಲಿ ಅವ್ರಿಗೆ ನಿಷ್ಠ ಇರ್ತದೆ. ಈ ನಿಷ್ಠೆಯಿಂದಾಗಿ ಆ ನಿಟ್ಟಿನಲ್ಲಿ ಅವ್ರ ಕೆಲಸವನ್ನು ಮಾಡ್ತಾರೆ. ಇವರ ನಿಷ್ಠ ಜ್ಞಾನ ನಿಷ್ಠ ಅಸಂಭವಿ, ಅಂಥವರಿಗಾಗಿ ಏನು ಧರ್ಮ ತಪ್ಪಿ ನಡ್ಕೋಬಾರ್ದಲ್ವಾ, ಆಗಲಿ ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡ್ರಿ, ಆ ನಿಟ್ಟಿನಲ್ಲಿ ದುಡೀರಿ, ಆ ನಿಟ್ಟಿನಲ್ಲಿ ನೀವು ಕರ್ಮಗಳು ಮಾಡ್ಕೊಂಡು ಹೋಗ್ರಿ, ದಟ್ಸ್ ಓಕೆ, ಬಟ್ ಧರ್ಮ ತಪ್ಪಿ ನಡಿಬಾರ್ದಲ್ವಾ. ಆದ್ರಿಂದಾಗಿ ಕುರುವನ್ನೇ ವೇಹ ಕರ್ಮಾನೆ ಜಿಜಿ ವಿಷೀತ ಸೇರ್ತಗೊಳ್ಳಿ, ಕುರುವನ್ನೇ ವೇಹ ಕರ್ಮಾಣಿ ಜಿಜಿ ವಿಷೀತ, ಕರ್ಮಗಳನ್ನೇ ಮಾಡಿಕೊಂಡು ಹೋಗಿ ನೀನು ಕಾಲವನ್ನ ಕಳಿ, ಒಂದು 100 ವರ್ಷಗಳವರೆಗೆ ಕಾಲವನ್ನ ಕಳಿ ಅನ್ನುವ ಈ ಎರಡನೇ ವಾಕ್ಯ ಯಾರಿಗಾಗಿ, ಅಜ್ಞಾನಿಗಳು, ಕರ್ಮದಲ್ಲಿ ನಿಷ್ಠೆ ಉಳ್ಳವರು ಅವರಿಗಾಗಿ ಈ ಮಾರ್ಗದರ್ಶನ. ಈಶಾವಾಸ್ಯಂ ಇದಂ ಸರ್ವಂ ಯಾರಿಗಾಗಿ, ಜ್ಞಾನದಲ್ಲಿ ನಿಷ್ಠ ಇದ್ದಂಥವರು, ಯಾರು ನಿವೃತ್ತ ಸ್ವಭಾವದಿಂದ ಕೂಡಿದವರು, ಪ್ರವೃತ್ತ ಅಲ್ಲ ನಿವೃತ್ತ ಸ್ವಭಾವದಿಂದ ಕೂಡಿದವರು, ಸಾಕಪ್ಪ ಅಂತ ಬುದ್ಧಿಯನ್ನು ಬೆಳೆಸ್ಕೊಂಡವರು, ಕಾಮದಲ್ಲಿ ಪ್ರವೃತ್ತರಾಗದೇ ಇದ್ದವರು, ಇವರು ಇವರು ಜ್ಞಾನ ನಿಷ್ಠ, ಇವರು ಕರ್ಮನಿಷ್ಠ. ಇತಿ ಕರ್ಮನಿಷ್ಠ ಉಕ್ತ ದ್ವಿತೀಯ ವೇದಾರ್ಥ, ಪ್ರಥಮ ವೇದಾರ್ಥ ಜ್ಞಾನ ನಿಷ್ಠ, ದ್ವಿತೀಯ ವೇದಾರ್ಥ ಕರ್ಮನಿಷ್ಠ. ಪರ್ಫೆಕ್ಟ್. ಅನಯೋಶ್ಚ ನಿಷ್ಠಾಯೋ ವಿಭಾಗ ಮಂತ್ರ ಪ್ರದರ್ಶಿತಯೋ ಬೃಹದಾರಣ್ಯಕೆ ಅಪಿ ಪ್ರದರ್ಶಿತಃ ಸೋಕಾಮಯತ್ ಜಾಯಾಮೇ ಸ್ಯಾತ್ ಇತ್ಯ ಇತ್ಯಾದಿನಾ ಅಜ್ಞಸ್ಯ ಕಾಮಿನಃ ಕರ್ಮಾಣಿ ಇತಿ ಮನ ಏವ ಅಸ್ಯ ಆತ್ಮಾ ವಾಕ್ ಛಾಯಾ ಇತ್ಯಾದಿ ವಚನಾತ್ ಅಜ್ಞತ್ವಂ ಕಾಮಿತ್ವಂ ಚ ಕರ್ಮನಿಷ್ಠಸ್ಯ ನಿಶ್ಚಿತ ನಿಶ್ಚಿತಂ ಅವಗಮ್ಯತೆ. ಬೃಹದಾರಣ್ಯಕದಲ್ಲಿ ಕೂಡ ಇಂತಹ ಎರಡು ಹೇಳಿಕೆಗಳನ್ನು ಇರುವುದು ನಾವು ಕಾಣ್ತೀವಿ. ಏನು ಅನಯೋಶ್ಚ ನಿಷ್ಠಾಯೋಹೋ, ಇವು ಎರಡು ನಿಷ್ಠೆಗಳಲ್ಲಿ ವಿಭಾಗಶಃ, ಈ ಎರಡು ನಿಷ್ಠೆಗಳನ್ನು ವಿಭಜಿಸಲ್ಪಟ್ಟಂತಹ ಈ ವಿಷಯದಲ್ಲಿ ಮಂತ್ರ ಪ್ರದರ್ಶಿತಯೋಹೋ ಬೃಹದಾರಣ್ಯಕೆ ಅಪಿ ಪ್ರದರ್ಶಿತ. ಈ ಮಂತ್ರವು ಹೇಗೆ ನಮಗೆ ಹೇಳಿದೆಯೋ ಹಾಗೆ ಬೃಹದಾರಣ್ಯಕದಲ್ಲಿ ಕೂಡ ಇನ್ನು ನಮಗೆ ಲಗ್ನ ಮಂತ್ರಗಳಿವೆ. ಇದು ಒಂದೇ ಪ್ರಮಾಣ ಅಲ್ಲ, ಬೃಹದಾರಣ್ಯಕವೂ ಕೂಡ ಇದಕ್ಕೆ ಪ್ರಮಾಣವಾಗಿದೆ. ಏನು ಹೇಳ್ತಾರೆ ಬೃಹದಾರಣ್ಯಕದಲ್ಲಿ, ಅವನು ಹೇಳ್ತಾರೆ ಏನು, ಸೌಕಾಮಯತ ಜಾಯಾಮೇ ಸ್ಯಾತ್. ಅವನು ಏನಾಗ್ತದೆ ಅವನಿಗೆ, ಅವನಿಗೆ ಗುಡಿಸಲೊಳಗೆ ಒಂದು ಇಲಿ ಕಾಟ ಕೊಡ್ತದೆ, ಬಂದು ಬಂದು ಇವನ ಕೋಪಿನ ತಗೊಂಡು ಹೋಗ್ಬಿಡ್ತಿತ್ತು. ಅವನು ಒಬ್ಬರು ಮನೆ ಭಿಕ್ಷೆ ಹೋದಾಗ ಅಕಸ್ಮಾತ್ ಆ ತಾಯಿ ಅಂತ ಹೇಳ್ತಾನೆ, ಇಲಿ ಕಾಟ ಜಾಸ್ತಿ ಆಗುತ್ತೆ, ಯಾಕೆ ಮಹಾರಾಜ್ ಏನಾಯ್ತು, ಈಗ ಅದು ಬಂದು ಯಾವಾಗ ಬರ್ತದೆ ಗೊತ್ತಾಗುದಿಲ್ಲ, ಬಂದು ನನ್ನ ಕೋಪಿನ ತಗೊಂಡು ಹೋಗುತ್ತೆ. ಅದಕ್ಕೆ ಆ ಕಷ್ಟ ಕಷ್ಟಪಡ್ತೀವಿ, ಈಗ 15 ದಿನದಿಂದ ನಮ್ಮ ಮನೆಯಲ್ಲಿ ಬೆಕ್ಕು ಮರಿ ಹಾಕಿದೆ, ಅವು ತಂಪಾಡಿ ತಾವು ಅಡ್ಡಾಡ್ಕೊಂಡಿವೆ, ನೀವು ಒಂದು ಬೆಕ್ಕನ್ನು ತಗೊಂಡು ಹೋಗಿ, ಬೆಕ್ಕು ತಗೊಂಡು ಹೋಗಿ. ಮತ್ತೊಂದು ವಾರ ಆದ್ಮೇಲೆ ಅವಕಾಶ ಆಗ್ತೆ, ಏನು ಮಹಾರಾಜ್ ಏನಾಯ್ತು, ಬೆಕ್ಕೇನೋ ತಗೊಂಡು ಹೋದೆ, ಬೆಕ್ಕಿಗೆ ಹಾಲು ಹಾಲು ಹಾಕ್ಬೇಕಾಗಿತ್ತು, ನಾವು ಗುಡಿಸೋದಿಲ್ಲ ಹಾಲು, ಅದಕ್ಕೆ ಚಿಂತೆ ಮಾಡ್ತೀವಿ, ಒಂದು ಹಸುನೇ ಕೊಡ್ತೀವಿ, ಹಸು ತಗೊಂಡು ಹೋಗಿ ಹಾಲು ಹಾಕಿ ಏನು ಬಂತೀಗ, ಹಸು ಹಸು ಆದ್ಮೇಲೆ ಏನು ಬಂತು, ಅದಕ್ಕೆ ಎಲ್ಲ ಚಾಕ್ರಿ ಮಾಡಬೇಕು, ಮೈ ತೊಳಿಬೇಕು, ಕೊಟ್ಟಿಗೆ ಸುತ್ತಕೊಂಡ್ಬೇಕು, ಅದಕ್ಕೆ ಚಿಂತೆ ಮಾಡ್ತೀರಿ, ನಮ್ಮ ಮನೆ ಹೆಣ್ಮಗಳು ಇರ್ತಾರೆ ಅದಕ್ಕೆ ನಾನು ನಿಮ್ಗೆ ಕಳಿಸ್ಕೊಡ್ತೀನಿ, ಅದಕ್ಕೆ ಆಕಳ ಮಾಡಿಸ್ಬೋದು, ಅದು ಆಗ್ಬಂತು. ಆಮೇಲೆ ಕೊನೆಗೆ ಮುಖ ಸಪ್ಪೆ ಮಾಡ್ಕೊಂಡು ಏನು ಏನಾಯ್ತು ಮಹಾರಾಜ್, ಆವಾಗ ಇವಾಗ ನಾನು ಹೋಗ್ತೀನಿ, ನಾನು ಹೋಗ್ತೀನಿ ಅಂತ ಹೇಳಿ ಅವರು ಹೇಳ್ತಾರೆ, ಅವ್ರು ಹೋಗ್ಬಿಟ್ಟು ನಾನು ಇಲ್ಲಿಂದ ತೋರಿದ್ರು ಇನ್ನೊಬ್ಬರನ್ನ, ಅದಕ್ಕೆ ನಮ್ಗೆ ಅತಿ ಸುಲಭವಾದ ಪರಿಹಾರ, ಮದುವೆ ಮಾಡ್ಕೊಂಡ್ಬಿಟ್ರೆ ಹೋಗ್ತೀನಿ ಅನ್ನೋ ಪ್ರಶ್ನೆ ಬರೋದಿಲ್ಲ, ಅದು ಮಾಡ್ಕೊಂಬಿಡಿ, ಮದುವೆ ಮಾಡ್ಕೊಂಬಿಡಿ ಸರಿ ಮದುವೆ ಆಗ್ಬೇಕು. ಇವನು ಕೊನೆಗೆ ಏನು ಬೇಕು ಅಂತ ಬಂದಿದ್ದ ಜಾಯಾ ಶಬ್ದ ನಿನ್ನೆ ಬಂದದ, ಎಲ್ಲಿ ಬಂದದ ಶಬ್ದ ಸಂಸ್ಕೃತ ಕ್ಲಾಸ್ನಾಗ ಎಲ್ಲಿ ಬಂದದ, ರಾಜನಿಗೆ 3 ಜನ ಹೆಂಡತಿಯರು ಹೌದೋ, ಆವಾಗ ಪರಿಚಯಿಸ್ತಾರೆ, ಎರಡನೇ ಹೆಂಡತಿಗೆ ಜಾಯ ಅಂತ ಪರಿಚಯಿಸ್ತಾರೆ ಹೌದಾ, ಏನ್ ಜಾಯ ಅಂದ್ರೆ ಹೆಂಡತಿ, ಇಲ್ಲಿ ಬಂದು ನೋಡ್ರಿ ಏನಂತ ಹೇಳಿದ್ರೆ, ಸೋಕಾಮಯತ ಜಾಯಾಮೇ ಸ್ಯಾತ್, ನನಗೆ ಒಬ್ಬ ಧರ್ಮ ಪತ್ನಿ ಇರಲಿ ಎಂದು ಅಕಾಮಯತ ಯೋಜಿಸುತ್ತಾನೆ, ಆವಾಗ ಧರ್ಮ ಪತ್ನಿ ಬರ್ತಾಳೆ, ಆವಾಗ ಅವನ ಕಷ್ಟಗಳ ಪರಂಪರೆ ಪ್ರಾರಂಭ. ಸೋಕಾಮಯತ್ ಜಾಯಾಮೇ ಸ್ಯಾತ್ ಇತ್ಯಾದಿನ ಯಾರಿಗಪ್ಪ ಇದು, ಅಜ್ಞಸ್ಯ ಕಾಮಿನಃ ಕರ್ಮಾಣಿ ಇತಿ. ಆ ಅಜ್ಞಸ್ಯ ಕಾಮಿನಃ ಯಾರು ಅಜ್ಞನಾಗಿರ್ತಾನೋ, ಕಾಮಿ ಆಗಿರ್ತಾನೋ, ಕಾಮಿಸುವನಾಗಿರ್ತಾನೋ, ಅರ್ಥಾತ್ ಅವನಿಗೆ ಅವನಲ್ಲಿ ಸುಪ್ತವಾಗಿ ಅನೇಕಾನೇಕ ಕಾಮಗಳು ಇವೆಯೋ ಅವುಗಳನ್ನ ಅವನು ವ್ಯಕ್ತಪಡಿಸ್ತಾನೆ, ಆ ಪ್ರಕಾರವಾಗಿ ಮದುವೆ ಆಗ್ತಾನೆ. ಇನ್ನೊಂದು ಹೇಳಿಕೆ ಪ್ರಧಾನಗಳಲ್ಲಿ ಮನಯೇವ ಅಸ್ಯ ಆತ್ಮ ವಾಕ್ ಜಾಯ, ಮನಸ್ಸಿನ ಹೆಂಡತಿ ಹೆಸರು ಜಾಯ. ಏನದು ವಾಕ್? ವಾಕ್ ಇದೆಯಲ್ಲ ಅದು ಮನಸ್ಸಿನ ಹೆಂಡತಿ. ವಾಕ್ ಜಾಯ, ಮನಸ್ಸೇನಿದು? ಮನಸ್ಸು ಇದು ಜೀವಾತ್ಮನ ಆತ್ಮ. ಮನನ ಮಾಡಿ, ಮನನ ಮಾಡಿ ವಿಚಾರ ಮಾಡಿ ನೋಡಿ ಸ್ವಲ್ಪ. ಜೀವಾತ್ಮನಿಗೆ ಕೇಂದ್ರ ಎಲ್ಲಿದೆ? ಎನರ್ಜಿ ಕೇಂದ್ರ ಎಲ್ಲಿದೆ? ಆತ್ಮನಿಗಲ್ಲ, ಆತ್ಮನಿಗಲ್ಲ, ಜೀವಾತ್ಮನಿಗೆ ಕೇಂದ್ರ ಎನರ್ಜಿ ಕೇಂದ್ರ ಬಿಂದು ಯಾವುದು? ಮನಸ್ಸು. ಮನಸ್ಸು ಇವನ ಕೇಂದ್ರ ಬಿಂದು. ಈ ಮನಸ್ಸು ಪ್ರಕಟವಾಗಲಿಕ್ಕೆ ವಾಹನ ಯಾವುದು? ಈಗ ಕಣ್ಣಿಗೆ ಕಾಣಂಗಿಲ್ಲ, ವರ್ಡ್ಸ್, ನುಡಿ, ವಾಕ್. ಆದ್ರಿಂದ ಮನಸ್ಸಿನ ಪತ್ನಿ ಯಾರು? ವಾಕ್. ಇತಿ ಬೃಹದಾರಣ್ಯಕ್ಕೆ ಮನಯೇವ ಅಸ್ಯ ಆತ್ಮ ವಾಕ್ ಜಾಯ ಇತ್ಯಾದಿ ವಚನಾತ್ ಅಜ್ಞತ್ವಂ ಕಾಮಿತ್ವಂಚ. ಒಬ್ಬರು ಅಜ್ಞಾನಿಗಳು, ಅವರು ಕಾಮಿಗಳಾಗಿರ್ತಾರೆ, ಅವರು ಕರ್ಮನಿಷ್ಠರಾಗಿರ್ತಾರೆ. ಇತಿ ನಿಶ್ಚಿತ ನಿಶ್ಚಿತಂ ಅವಗಮ್ಯತೆ ಅನ್ನುವ ನಿರ್ಧಾರಕ್ಕೆ ನಾವು ಬರಬಹುದು. ಹೇಗಂತ ಬರಬಹುದು? ಅವರು ಅಜ್ಞರಾಗಿರುತ್ತಾರೆ, ಅವರು ಕಾಮಗಳನ್ನು ಹೊಂದಿರುತ್ತಾರೆ, ಅವರು ಕರ್ಮದಲ್ಲೂ ನಿಷ್ಠೆಯನ್ನ ಇಟ್ಕೊಂಡವರಾಗಿರ್ತಾರೆ. ಆದ್ದರಿಂದ ಅವರಿಗಿರುವಂತಹ ಮಾರ್ಗ ಪ್ರವೃತ್ತ ಮಾರ್ಗ. ಆ ಪ್ರವೃತ್ತ ಮಾರ್ಗವನ್ನು ಏನಂತ ಹೇಳ್ತಾರೆ? ಏನು ಕುರುವನ್ನೇವೇಹ ಕರ್ಮಾಣಿ ಜಿಜೇ ವಿಷಯ ಚದಗುಂ ಸಮಾಹ. ಕುರುವನ್ನೇವೇಹ ಕರ್ಮಾಣಿ, 100 ವರ್ಷ ಕಾಲ ಕರ್ಮಗಳನ್ನು ಮಾಡ್ತಾನೇ ಇರಬೇಕಪ್ಪ. ಆದ್ರೆ ಧರ್ಮಸಮ್ಮತವಾಗಿ ಕರ್ಮಗಳನ್ನು ಮಾಡಬೇಕು ಅಂತೇಳಿ ಅಲ್ಲಿ ಉಪದೇಶವನ್ನು ಮಾಡಿದ್ದಾರೆ. ಯಾರಿಗೆ ಮಾಡಿದ್ದಾರೆ? ಅಜ್ಞಾನ ಹೌದು, ಕಾಮಿತಾನ ಕರ್ಮನಿಷ್ಠಾನ ಅವರಿಗೆ ಈ ಮಾತು ಹೇಳಲಾಗಿದೆ. ತಥಾಚ ತಥಾಚ ತತ್ಫಲಂ ಸಪ್ತಾನ್ನ ಸರ್ಗ ಸರ್ಗ ಸಪ್ತಾನ್ನ ಸರ್ಗ ಏಷು ಆತ್ಮಭಾವೇನ ಆತ್ಮಸ್ವರೂಪ ಅವಸ್ಥಾನಂ. ಸಪ್ತಾನ್ನ ಸರ್ಗ, ಅಗ್ನಿಯಲ್ಲಿ ಸಮರ್ಪಣೆ ಮಾಡುವಂತಹ ಏನು ಚರು ಅಂತ ಮಾಡ್ತಾರೆ, ಅನ್ನ ಚರು ಅಂತ ಮಾಡ್ತಾರೆ, ಅದು 7 ತರ ಇದೆ. ಸಪ್ತಾನ್ನ 7 ತರ ಇದೆ. ಹಾಗೆ ಅದು ಸಾಚ ತತ್ಫಲಂ. ಏನು ಸರ್ ತತ್ಫಲಂ? ಸಪ್ತಾನ್ನ ಸರ್ಗ, ಸಪ್ತಾನ್ನ ಫಲಂ. ಅದು ಹಾಕುವುದರಿಂದ ಏನು ಪ್ರಾಪ್ತಿ ಆಗ್ತದೆ? ಫಲಂ ಸರ್ಗ. ಸರ್ಗ ಅಂದ್ರೇನು? ಸ್ವರ್ಗ, ಸ್ವರ್ಗ ಪ್ರಾಪ್ತಿ ಆಗ್ತದೆ. ತೇಷು ಆತ್ಮಭಾವೇನ, ಆ ಸ್ವರ್ಗದಲ್ಲಿ ಇವನು ತನ್ನ ಆತ್ಮನೇ ಇಟ್ಟಿರ್ತಾನೆ. ಅದರಂತೇನು? ಅದರ ಅಂತಹ ಸ್ವರ್ಗವನ್ನ ಹೊಂದಬೇಕು ಅಂತ ಅತ್ಯಂತ ತೀವ್ರವಾದ ಇಚ್ಛೆಯನ್ನ ಉಳ್ಳವನಾಗಿದ್ದಾನೆ, ಇಚ್ಛೆಯನ್ನ ಹೊಂದಿದವನಾಗಿದ್ದಾನೆ. ನೋಡಿ ಮೊದಲನೇದು ಅರ್ಥ ಮಾಡ್ಕೊಡ್ರಿ. ಸಪ್ತಾನ್ನ, ಸಪ್ತಾನ್ನ ಏನಿದೆ? ಸಪ್ತಾನ್ನ ಅಗ್ನಿಯಲ್ಲಿ ಸಮರ್ಪಿಸಬೇಕಾದಂತಹ, ಅಗ್ನಿಗೆ ಸಮರ್ಪಿಸಬೇಕಾದಂತಹ ಯಾವ ಅನ್ನ ಇದೆಯೋ ಆ ಅನ್ನ 7 ತರ ಇದೆ. 7 ತರದ ಅನ್ನವನ್ನು 7 ಭಾವಗಳಿಂದ ಅಲ್ಲಿ ಉಪಯೋಗಿಸಲಾಗ್ತದೆ. ಏಳು ತರದ ಅನ್ನಗಳನ್ನ ಏಳು ಭಾವಗಳಿಂದ ಸಮರ್ಪಿಸಬೇಕಾದಂತಹ ಆ ಅನ್ನ ಅನ್ನೋದಿಗೋ ಅದರಿಂದ ಫಲ ಏನು ಅಂತ ಕೇಳಿದರೆ ಸ್ವರ್ಗ. ಮೂರನೇ ಹಂತದಲ್ಲಿ ಅದರ ಫಲ ಸ್ವರ್ಗ. ನಾಲ್ಕನೇ ಹಂತದಲ್ಲಿ ಆ ಸ್ವರ್ಗವೇ ನನಗೆ ಪ್ರಾಪ್ತವಾಗಲಿ ಅನ್ನುವಂತಹ ತೀವ್ರವಾದ ಇಚ್ಛ ಅವರಿಗಿರ್ತದೆ. ಎಷ್ಟು ತೀವ್ರ ಅಂತಂದ್ರೆ ತಮ್ಮ ಹೃದಯವನ್ನೇ ಅದರಲ್ಲಿಟ್ಟಿರ್ತಾರೆ. ಆತ್ಮಭಾವಿ ಆತ್ಮಸ್ವರೂಪ ಅವಸ್ಥಾನಂ. ಅದು ಆತ್ಮಸ್ವರೂಪ ಅಲ್ಲಲ್ಲ ಸ್ವಾಮೀಜಿ, ಆತ್ಮಸ್ವರೂಪ ಸಚ್ಚಿದಾನಂದ ಅಲ್ವಾ? ಆದ್ರೆ ಈ ಅಜ್ಞರಿಗೆ ಅನಾತ್ಮವೇ ಆತ್ಮ. ಈ ಅಜ್ಞರಿಗೆ ಅನಾತ್ಮವೇ ಆತ್ಮ. ಏನ್ ಅನಾತ್ಮ? ಶರೀರ, ಮನಸ್ಸು, ಬುದ್ಧಿ, ಇಂದ್ರಿಯಗಳು, ಇಂದ್ರಿಯ ಫಲಗಳು, ಇಂದ್ರಿಯ ಅನುಭವಗಳು, ಇದೇ ಆತ್ಮ. ಆದ್ದರಿಂದ ಅವರು ಹೇಳಿ ಶಬ್ದ ಹಾಕಿದ್ದು ಸ್ವರೂಪ ಅವಸ್ಥಾನಂ. ಜಾಯಾದಿ ಈಶನಾತ್ರಯ ಸನ್ಯಾಸೇನ, ಇವರಿಗೂ ಕರ್ಮನಿಷ್ಠ ಎಲ್ಲ ಹೇಳಿ ಮುಗಿಸಿದ್ರು, ಈಗ ಮತ್ತೆ ಜ್ಞಾನ ನಿಷ್ಠ ಬರ್ತಾರೆ. ಜಾಯಾದಿ ಈಶನಾತ್ರಯ ಸನ್ಯಾಸೇನ ಚ ಆತ್ಮವಿದಾಂ ಕರ್ಮನಿಷ್ಠ ಅಪ್ರತಿಕೂಲ್ಯೇನ ಆತ್ಮಸ್ವರೂಪನಿಷ್ಠ ಇವ ದರ್ಶಿತ ದರ್ಶಿತಾ ಕಿಂ ಪ್ರಜಯ ಅಜ್ಞಾನಿ ಸಾರಿ ಕಿಂ ಪ್ರಜಯ ಕಿಂ ಪ್ರಜಯ ಕರಿಷ್ಯಾಮಃ ಈಶನ ಈಶಾತ್ ನಃ ಅಯಂ ಆತ್ಮ ಅಯಂ ಲೋಕಃ. ಅವರಂತೂ ಬಿಡಿ, ಅವರು ಇಂದ್ರಲೋಕ, ಚಂದ್ರಲೋಕ, ಸ್ವರ್ಗಲೋಕ ಅಂತ ಕೂತ್ಕೊಂಡ್ರು. ಆದ್ರೆ ಇವ್ರು ಇನ್ನೊಬ್ರು ಇದ್ದಾರೆ ನೋಡ್ರಿ. ಇವ್ರು ಏನ್ ಮಾಡಿದಾರೆ ಅಂತಂದ್ರೆ ಜಾಯಾದಿ ಈಶನಾತ್ರಯ ಸನ್ಯಾಸೇನ, ವಿತ್ತೀಶನ, ಪುತ್ರೇಶನ, ಲೋಕೇಶನ ಅನ್ನುವ ಮೂರು ಈಶನಗಳನ್ನ ಸನ್ಯಾಸೇನ ಚ. ಆಮೇಲೆ ಮಾಡಿದ್ರು, ಇಂತಹ ಸನ್ಯಾಸವನ್ನು ಹೊಂದಿದವರು ಕರ್ಮನಿಷ್ಠ ಪ್ರತಿಕೂಲ್ಯೇನ, ಈ ಕರ್ಮನಿಷ್ಠದಿಂದ ಏನು ಆಗಬೇಕಾದದ್ದಿಲ್ಲ, ಆದ್ದರಿಂದ ಆತ್ಮಸ್ವರೂಪನಿಷ್ಠ ಇವ ದರ್ಶಿತ. ಆದ್ದರಿಂದ ಈ ಕರ್ಮನಿಷ್ಠ ಬೇಡ ನಮಗೆ, ನಮಗೆ ಇದರಿಂದ ಆಗಬೇಕಾದೇನೂ ಇಲ್ಲ, ನಮಗೆ ಆತ್ಮನಿಷ್ಠಾನೇ ಇರಲಿ. ಆತ್ಮನಿಷ್ಠ ಇವ ದರ್ಶಿತ, ಆತ್ಮನಿಷ್ಠೆಯನ್ನು ಹೊಂದಬೇಕು ಅಂತ ಅವರು ಪ್ರದರ್ಶನೆ ಮಾಡ್ತಾರೆ, ಅರ್ಥಾತ್ ಪ್ರಕಟ ಮಾಡ್ತಾರೆ, ಅರ್ಥಾತ್ ಆ ತೀವ್ರ ಇಚ್ಛೆಯನ್ನ ಹೊಂದಿರುತ್ತಾರೆ. ಅದು ಹೇಗೆ ಪ್ರಕಟ ಮಾಡ್ತಾರೆ ಅವರು? ಹೀಗಿದೆ ನೋಡಿ, ನೀವು ಎಲ್ಲ ಕಡೆ ಹಂಗೆ ಹೇಳ್ಕೊತ ಹೋಗ್ಬೇಡ್ರಿ. ಹೀಗಿದೆ, ಹೇಳೋ ತಪ್ಪಲ್ಲ, ಆದ್ರೆ ಪ್ರಯತ್ನ ಪೂರ್ವಕವಾಗಿ ಹೇಳೋ ತಪ್ಪು. ಅದು ತಾನಾಗೆ ಬರ್ಬೇಕದು, ಅದು ಹಣ್ಣಾಗಿ ಬರ್ಬೇಕದು. ಏನದು ಹೇಳಿಕೆ ಅಂದ್ರೆ ಹಿಂಗಿದೆ, ಕಿಂ ಪ್ರಜಯ, ಹೌದಾ, ಕಿಂ ಪ್ರಜಯ ಕರಿಷ್ಯಾಮಃ, ಯಾವ ಮಕ್ಕಳಿಂದ ಏನಾಗ್ಬೇಕಾಗಿದೆಯಪ್ಪ ಅನ್ನುವ ಈ ಹೇಳಿಕೆ ಪ್ರಯತ್ನ ಪೂರ್ವಕವಾಗಿ ಬರಬಾರದು. ನಿಮಗೆ ಒಳಗೆ ಅದು ಪ್ರಬುದ್ಧತೆಯಿಂದ ಬರಬೇಕು, ಪಕ್ವತೆಯಿಂದ ಬರಬೇಕು. ಈಶಾನ್ನ ಅಯಂ ಆತ್ಮ ಅಯಂ ಲೋಕ, ಈ ಪ್ರಕಾರವಾದಂತಹ ಯಾವ ಅವನು ಯಾವ ಈಶನಾತ್ರಯಗಳಲ್ಲಿ ಪ್ರವೃತ್ತನಾಗಬೇಕು ಎಂದು ಕರ್ಮನಿಷ್ಠೆಯನ್ನು ಹೊಂದಿದ್ದನೋ ಅವಷ್ಟು ಸಂಗತಿಗಳಲ್ಲಿ ಇವನು ನಿವೃತ್ತನಾಗಿ ಆತ್ಮಸ್ವರೂಪದಲ್ಲಿ ನಿಲ್ಲಬೇಕು ಅಂತ ಇವನು ನಿವೃತ್ತ ಧರ್ಮವನ್ನು ಅನುಸರಿಸುತ್ತಾನೆ. ಆದ್ದರಿಂದ ಕಿಂ ಕರಿಷ್ಯಾಮಃ, ಇಲ್ಲಪ್ಪ ಆ ಸ್ವರ್ಗಲೋಕ ಬಾರಿ ಸುಂದರವಾಗಿದೆ, ಕಿಂ ಕರಿಷ್ಯಾಮಃ, ಏನಾಗಬೇಕಾಗಿದೆ ಅಂತ ತಗೊಂಡು, ಇಲ್ಲಪ್ಪ ಮಕ್ಕಳು ಮರಿಯಿದ್ರೆ ನಿಮ್ಮ ಕೊನೆಗಾಲದ ನೋಡ್ಕೋತಾರೆ, ಈ ಕಿಂ ಕರಿಷ್ಯಾಮಃ, ಏನಾಗಬೇಕಾಗಿದೆ ಅದರಿಂದ ಅಂತ ಇವನು ತೃಪ್ತನಾಗಿರ್ತಾನೆ, ಅರ್ಥಾತ್ ವಿಷಯಾಸಕ್ತನಾಗಿರುವುದಿಲ್ಲ. ಭಾಷ್ಯ ಇತ್ಯಾದಿನ ಅಯಮಿ ಮಂತ್ರ ಪ್ರಧಾರಣಿಕೆ ಇವ, ಈ ಮಂತ್ರವು ಕೂಡ ಪ್ರಧಾರಣಿಕದಿಂದ ಬಂದದ್ದಾಗಿದೆ. ಏತು ಜ್ಞಾನ ನಿಷ್ಠಾಃ ಸನ್ಯಾಸಿನಃ ತೇಭ್ಯಃ ಅಸೂರ್ಯಾನಾಮತ ಇತ್ಯಾದಿನಾ ಅವಿದ್ವಾನ್ ನಿಂದಾದ್ವಾರೇಣ ಆತ್ಮನಃ ಯಾಥಾತ್ಮ್ಯಂ ಸಪರ್ಯಗಾತ್ ಇತ್ಯೇದಂತೈಃ ಮಂತ್ರೈಃ ಉಪದಿಷ್ಟಂ. ಏತು ಜ್ಞಾನನಿಷ್ಠಾಃ, ಇನ್ನು ಇವರು ಜ್ಞಾನನಿಷ್ಠ, ಅವರು ಹೇಗಿದ್ದಾರೆ? ಸನ್ಯಾಸಿನಃ, ಹೌದು, ಏನನ್ನು ಸನ್ಯಾಸ ಮಾಡಿದ್ದಾರೆ? ಈಶನಗಳನ್ನು ಸನ್ಯಾಸ ಮಾಡಿದ್ದಾರೆ, ಸನ್ಯಾಸಿನಃ. ತೇಭ್ಯ ಅಸೂರ್ಯಾನಾಮ ಇತ್ಯಾದಿನ ಅವಿದ್ವತ್ ನಿಂದಾದ್ವಾರೇಣ, ನೋಡಿ ಅವರ ದೃಷ್ಟಿಯಲ್ಲಿ ಈ ಏನು ಸ್ವರ್ಗ ಇತ್ಯಾದಿ ಲೋಕ ಪ್ರಾಪ್ತಿ ಇದೆಯೋ ಇದು ಅಜ್ಞಾನಿಗಳ ಪ್ರವೃತ್ತಿ, ಇದನ್ನು ನಿಂದನೆ ಮಾಡಬೇಕಾಗ್ತದೆ. ಇಲ್ಲಿ ವಿಷಯವನ್ನ ನಿಂದನೆ ಮಾಡಬೇಕು ಅಂತ ನಿಂದಿಸಿದ್ದಲ್ಲ, ಹಾಗೆ ನಿಂದಿಸಿದ್ದಾದ್ರೆ ಯಾರೂ ಕರ್ಮದಲ್ಲಿ ಪ್ರವೃತ್ತವೇ ಆಗುವುದಿಲ್ಲ, ಯಾರೂ ಲೋಕದಲ್ಲಿ ವಿಶ್ವಾಸವನ್ನೇ ಇಡೋದಿಲ್ಲ. ಇಲ್ಲಿ ಕ್ಲಾಸಿ ಕ್ಲಾಸ ನೆಗಡಿ ಕೆಂಪ ಅದಲ್ಲ, ನೀವೇ ನೋಡೋದು ಕರಿಯೋಗಿಲ್ಲ, ಹೌದಲ್ಲ, ನಿಮ್ ಕರಿಯೋಗಿಲ್ಲ, ನನಗಿನ್ನೂ ಬಂದಿಲ್ಲ, ಅದಕ್ಕೆ ನಾ ಹಿಂಗೆ ಹೇಳಿಕತ್ತೆ ಅಲ್ಲ, ಅದು ನನಗೆ ಬಂದಿತ್ತು ಅಂತಂದ್ರೆ ಅವಿದ್ಯುತೆ ನಿಂದಾದ್ವಾರೇಣ ಆತ್ಮನಃ ಯಾಥಾತ್ಮ್ಯಂ ಸಪರ್ಯಗಾತ್ ಇತ್ಯೇತದ ಅಂತೈಹಿ ಮಂತ್ರೈಹಿ ಉಪದಿಷ್ಟಂ. ಇವ್ರು ಯಾರು ಜ್ಞಾನ ನಿಷ್ಠೆಯನ್ನು ಹೊಂದಿದಂತಹ ಸನ್ಯಾಸಿಗಳಿದ್ದಾರೋ ಇವರಿಗೆ ಇವರ ದೃಷ್ಟಿಯಲ್ಲಿ ಆ ಅಸೂರ್ಯನಾಮ ಲೋಕ ಅದು ಅದು ಕತ್ತಲೆಯ ಲೋಕ. ಸೂರ್ಯ ಅಂದ್ರೆ ಬೆಳಕು, ಅಸೂರ್ಯ ಅಂದ್ರೆ ಕತ್ತಲೆ. ಮುಂದಿನ ಶ್ಲೋಕ, ಮುಂದಿನ ಶ್ಲೋಕ ಪಿಟ್ಟಿಗೆ ಕೊಡ್ತಾ ಇದ್ದಾರೆ. ಏನು ಅಸೂರ್ಯನಾಮ, ಆ ಕತ್ತಲೆಯಿಂದ ಕೂಡಿದ ಲೋಕ ಅನ್ನೋದಕ್ಕೆ ಅಸೂರ್ಯನಾಮ ಲೋಕ ಅಂತ ಕರೀತಾರೆ. ಅದು ಅದೇನದ, ಅದು ಕತ್ತಲೆಯಿಂದ ಕೂಡಿದ್ದು, ಹೊಗೆಯಿಂದ ಕೂಡಿದ್ದು, ಮೋಡಗಳಿಂದ ಕೂಡಿದ್ದು, ಅದಕ್ಕೆ ಹೋಗುವ ತನ್ನೆಲ್ಲ ಸೇತಲ್ಲ, ಆ ತನ್ನೆಲ್ಲ ಕೂಡ ಅದು ದಕ್ಷಿಣಾಯನ ತನ್ನೆಲ್ಲು, ಆ ತನ್ನೆಲ್ಲ ಕೂಡ ಮುಸುಕಿನಿಂದ ಕೂಡಿರ್ತದೆ, ಮಸುಕು ಮಸುಕಾಗಿರುತ್ತದೆ, ಹೊಗೆ ತುಂಬಿಕೊಂಡಿರ್ತದೆ. ಇವು ತನ್ನೆಲ್ಲ ಹಾಗಲ್ಲ, ಉತ್ತರಾಯಣದಲ್ಲಿ ಹೋಗ್ತಾನ ಅವನ ತನ್ನೆಲ್ಲ ಹಾಗಲ್ಲ, ಅವನ ರಶ್ಮಿ ಬ್ರೈಟ್ ಇರ್ತದೆ, ಅದ್ರ ಸ್ಪೀಡ್ ಭಾರಿ ಕಡಿಮೆ ಪ್ಯಾಸೆಂಜರ್ ಇದ್ದಂಗೆ ಇರ್ತದೆ. ಇವನ ಸ್ಪೀಡ್ ಬುಲೆಟ್ ಟ್ರೈನ್ ಇದ್ದಂಗೆ ಇರ್ತದೆ, ಅಷ್ಟೊತ್ತಿಗೆ ಇಲ್ಲೊಂದು ಸಾವಿರಾರು ವರ್ಷ ಕಳೆದಿರ್ತಾನೆ, ಎಲ್ಲ ಸೆಕೆಂಡ್ ಒಳಗೆ ಅಲ್ಲಿ ಹೋಗಿರ್ತ, ಅದು ಅವ್ರ ಸೆಕೆಂಡ್, ಯಾರ್ದು ಬ್ರಹ್ಮನ ಸೆಕೆಂಡ್. ಇಂತಹ ಕತ್ತಲೆಯಿಂದ ಮುಸುಕಿದ ಲೋಕ, ಕತ್ತಲೆಯಿಂದ ಕೂಡಿದ ಮಾರ್ಗ, ಈ ಮಾರ್ಗವನ್ನ ಅವರು ಅನುಸರಿಸ್ತಾರಲ್ವೋ, ಅದ್ರ ಬಗ್ಗೆ ನಿಂದನೆ ಮಾಡಬೇಕಾಗ್ತದೆ. ನಿಂದನೆ ಯಾಕೆ ಮಾಡಬೇಕಾಗ್ತದೆ? ಇವರ ದೃಷ್ಟಿಯಿಂದ, ಯಾರ ದೃಷ್ಟಿ, ಯಾರು ಆತ್ಮನಿಷ್ಠೆಯನ್ನು ಹೊಂದಿದ್ದಾರೋ ಇವರ ದೃಷ್ಟಿಯಿಂದ ಕರ್ಮನಿಷ್ಠೆ, ಕರ್ಮದ ಫಲ ಇವುಗಳನ್ನ ನಿಂದನೆ ಮಾಡಬೇಕಾಗ್ತದೆ. ವಿಷಯಗಳನ್ನ ನಿಂದಿಸಬೇಕು ಅಂತ ನಿಂದನೆ ಮಾಡಿದ್ದಲ್ಲ. ಉಪನಿಷತ್ಗೆ ಯಾಕೆ ಬೇಕಾಗಿತ್ತು ಸ್ವಾಮಿ ಕ್ರಿಟಿಸೈಸ್ ಮಾಡೋದು? ಅಲ್ಲ, ಸುಮ್ಮನೆ ಕೊಡ್ಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಏನೋ ಹೋಗ್ತಾರೆ, ಹೋಗ್ಲಿ ಬಿಡಿ ಅವರು. ಲಾಜಿಕ್ ಇದೆ ಏನಂದ್ರೆ, ನಾವು ಅತ್ಯಂತಿಕವಾಗಿ ನಿಂದನೆ ಮಾಡದೆ ಹೋದರೆ, ಗೊತ್ತಾಯ್ತಾ, ಅತ್ಯಂತಿಕವಾಗಿ ನಿಂದನೆ ಮಾಡದೆ ಹೋದರೆ ಈ ಜ್ಞಾನ ಇಷ್ಟ ಇದ್ದವಿದ್ದಾನಲ್ಲ, ಅಕಸ್ಮಾತ್ ಒಂದು ನೆಪದೊಳಗೆ ಮತ್ತೆ ಇವನು ಸ್ವರ್ಗದ ಬಗ್ಗೆ ಆಸಕ್ತಿ ತೋರಿಸಬಹುದು ಏನೋ. ಸುಪ್ತವಾಗಿದ್ದಂಥ ಯಾವುದು ಒಂದು ಈಶನ, ಸ್ವರ್ಗನೇ ಅಂತಲ್ಲ, ಯಾವುದು ಒಂದು ಈಶನ, ಮತ್ತ ಅಷ್ಟೂ ಕೂಡ ಅವನಿಗೆ ಆಸಕ್ತಿ ಒಳ ಮೂಡಬಾರದು ಅಂತ ಅದನ್ನು ನಿಂದಿಸಬೇಕು, ನಿಂದಿಸಬೇಕು ಅಂತ ನಿಂದಿಸಿದ್ದಲ್ಲ, ಇವನು ಆ ಕಡೆಗೆ ಪ್ರವೃತ್ತಿ ಮತ್ತ ಆಗಬಾರದು ಅಂತ ನಿಂದಿಸಿದ್ದ. ಅರ್ಥ ಆಯ್ತು? ಅವಿದ್ಯಾ ನಿಂದಾದ್ವಾರೇಣ ಅವಿದ್ವತ್ ಅವಿದ್ವತ್ ನಿಂದಾ ದ್ವಾರೇಣ ಇವನು ಯಾರು ಇವನ ಸನ್ಯಾಸಿ ಇದ್ದಾನೆ ಇವನ ದೃಷ್ಟಿಯಲ್ಲಿ ಅವಿದ್ವತ್ ಅಜ್ಞಾನದಿಂದ ಕೂಡಿದಂತಹ ಅವರೇನಿದ್ದಾರೋ ಅವರು ಕಶ್ಚಿತ ಇವರು ವಿಷಯಗಳಿಗೆ ಬೆನ್ನು ತೋರಿಸಿದವರು ಅವನು ವಿಷಯಗಳ ಕಡೆಗೆ ತನ್ನ ಇಂದ್ರಿಯಗಳನ್ನು ಹರಿಬಿಟ್ಟ ವಿಷಯಗಳಿಗೆ ಬೆನ್ನು ತೋರಿಸಿದವನು ಇವನು ಜ್ಞಾನನಿಷ್ಠ ವಿಷಯಗಳ ಕಡೆಗೆ ತನ್ನ ಇಂದ್ರಿಯಗಳನ್ನು ಹರಿಬಿಟ್ಟವನು ಇವನು ಕರ್ಮನಿಷ್ಠ ಎಷ್ಟು ತದ್ವಿರುದ್ಧ ಆದ್ದರಿಂದ ಅವಿದ್ವತ್ ನಿಂದಾದ್ವಾರೇನ ಆತ್ಮನಃ ಯಾಥಾತ್ಮ್ಯಂ ಸಪರ್ಯಗ ಇತ್ಯೇತದ ಅಂತೈ ಮಂತ್ರೈ ಉಪದಿಷ್ಟಂ ಇಲ್ಲಿ ಈ ಮುಂದೆ ಏನೊಂದು ಶ್ಲೋಕ ಬರ್ತಾ ಇದೆ ಅದು ಯಾವುದು ಅಂತಂದ್ರೆ ಸಪರ್ಯಗಾತ್ ಅಂತ ಒಂದು ಶಬ್ದ ಬರ್ತಾ ಇದೆ ಇತ್ಯೇತದಂತೈ ಮಂತ್ರೈ ಉಪದಿಷ್ಟಂ ದೇಹಿ ಅತ್ರ ಅಧಿಕೃತ ನ ಕಾಮಿನಾ ಇತಿ ಇದು ಜ್ಞಾನಿಗಳಿಗೆ ನಿಷ್ಠೆ ಆಗಿರುವಂತಹ ವಿಷಯವಿನಃ ಇದು ಕಾಮಿಗಳಿಗೆ ಅಲ್ಲ ತಥಾಚ ಶ್ವೇತಾಶ್ವರಾಣಾಂ ಮಂತ್ರಃ ಉಪನಿಷದಿ ಅತ್ಯಾಶ್ರಮಿಭ್ಯಃ ಪರಮಂ ಪವಿತ್ರಂ ಭೂವಾಚ ಸಮ್ಯಕ್ ಋಷಿ ಸಂಘ ಜುಷ್ಟಂ ಇತ್ಯಾದಿ ವಿಭಜ್ಯ ಉಕ್ತಂ ಈ ಪ್ರಕಾರವಾಗಿ ವಿಭಜಿಸಿ ಹೇಳಲಾಗಿದೆ ಶ್ವೇತಾಶ್ವರ ಉಪನಿಷತ್ತಿನಲ್ಲಿ ಏನು ಅಂದ್ರೆ ದೇಹಿ ಅತ್ರ ಅಧಿಕೃತ ಯಾರು ಈ ಪ್ರಕಾರವಾಗಿ ಇಂದ್ರಿಯಗಳ ದ್ವಾರದಲ್ಲಿ ಆಸಕ್ತಿಯನ್ನ ಹೊಂದಿಲ್ಲ ಈ ನಿಂದನೆಯನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡಿದ್ದಾರೋ ಅವರೇ ಆತ್ಮವಿದ್ಯೆಯಲ್ಲಿ ಅಧಿಕಾರಿಗಳಾಗಿದ್ದಾರೆ ನ ಕಾಮಿನಾಗಿತಿ ಕಾಮಿಸುವವರು ಅಲ್ಲ ಅಜ್ಞಾನಿಗಳು ಅಲ್ಲ ತಥಾಚ ಅದೇ ಪ್ರಕಾರವಾಗಿ ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ ಶ್ವೇತಾಶ್ವರ ಅಲ್ಲ ಶ್ವೇತಾಶ್ವತರ ಮಂತ್ರ ಉಪನಿಷದಿ ಮಂತ್ರ ಉಪನಿಷದಿ ಮಂತ್ರ ಉಪನಿಷತ್ತಿನಲ್ಲಿ ಈ ಮಂತ್ರ ಹೇಳಿದ್ದಾರೆ ಅತ್ಯಾಶ್ರಮಿಭ್ಯ ಅಂದ್ರೆ ಸನ್ಯಾಸಿಭ್ಯಃ ಸನ್ಯಾಸ ಆಶ್ರಮ ಇದು ಅತ್ಯಾಶ್ರಮ ಹೇಳ್ರಿ ಯಾಕೆ ಸನ್ಯಾಸಾಶ್ರಮ ಇದು ಅತ್ಯಾಶ್ರಮ ಏಕೆಂದ್ರೆ ಬಾಲ್ಯಾವಸ್ಥಾ ಹೌದು ಅವನ ಬ್ರಹ್ಮಚರ್ಯ ಆಶ್ರಮ ಅಂತ ಆನಂತರ ಅವನು ಗೃಹಸ್ಥಾಶ್ರಮ ಮೂರನೇದ್ದು ವಾನಪ್ರಸ್ಥಾಶ್ರಮ ಮೊದಲನೇ 25 ವರ್ಷ ಏನು ಅದು ಅವನಿಗಿರುವಂತಹ ಬ್ರಹ್ಮಚರ್ಯ ಆಶ್ರಮ ಎರಡನೇ 25 ವರ್ಷ ಏನದು ಅದು ಅವನಿಗೆ ಗೃಹಸ್ಥಾಶ್ರಮ ಮೂರನೇ 25 ಏನದು ಅದು ವಾನಪ್ರಸ್ಥ ಮೂರನೇ 25 ಅಂದ್ರೆ ಏನು 51ನೇ ವಯಸ್ಸಿನಿಂದ 75ನೇ ವಯಸ್ಸಿನವರೆಗೂ ಅವನು ಪರಿವ್ರಾಜಕನಾಗಿ ಎಲ್ಲ ಸಾಧು ಸಂತರ ಸೇವೆಯನ್ನು ಮಾಡಿಕೊಂಡು ಎಲ್ಲ ಆಶ್ರಮಗಳನ್ನ ವಿಜಿಟ್ ಮಾಡಿ ಮಾಡಿ ಮಾಡಿ ಮಾಡಿ ವಾನಪ್ರಸ್ಥನಾಗಬೇಕು ಅಂತ ಅಷ್ಟು ತಿರುಗಾಡುತ್ತಂದ್ರೆ 25 ವರ್ಷ ಅದರಲ್ಲಿ ಯಾವುದೋ ಒಂದು ಆಶ್ರಮನ ಐಡೆಂಟಿಫೈ ಮಾಡ್ತು ಗುರುತಾಗ್ತಾನೆ ಅವುಗಳನ್ನ ಕೊನೆಯ 25ನೇ ವರ್ಷಕ್ಕೆ ಅವುಗಳನ್ನೆಲ್ಲ ತಿರುಗಾಡ್ತಾನೆ ಅದರಲ್ಲಿ ಒಂದು ಆಶ್ರಮನ ಸೆಲೆಕ್ಟ್ ಮಾಡ್ತಾನೆ ಆ ಆಶ್ರಮದಲ್ಲಿ ಹೋಗಿ ಸನ್ಯಾಸ ಅದು ಎಲ್ಲಾ ಆಶ್ರಮಗಳನ್ನ ಮೀರಿದ ಆಶ್ರಮ ಆದ್ದರಿಂದ ಅದಕ್ಕೆ ಏನ್ ಕರೀತಾರೆ ಸನ್ಯಾಸ ಆಶ್ರಮ ಅತ್ಯಾಶ್ರಮ ಇದ್ದ ನನಗೂ ವಿಶೇಷ ಇದ್ದ ಪವಿತ್ರಾನಂದ ಸ್ವಾಮೀಜಿ ಮಾಮಾಜಿ ಮೈಸೂರ್ ಹತ್ರ ಆ ದೇವಸ್ಥಾನದ ಹೋಗಿದ್ದರು ಇಲ್ಲೇ ಸನ್ಯಾಸ ತಗೊಂಡಿದ್ರು ಇಲ್ಲ ಕಲ್ಲಾಪುರ ಕೆರೆಯಾಗ ಕಲ್ಲಾಪುರ ಕೆರೆಯಾಗ ತಾವ ಮುಳುಗಿ ಆಮೇಲೆ ತಾವ ಬಟ್ಟೆ ಚೇಂಜ್ ಮಾಡ್ಕೊಂಡು ನನ್ನ ಹೆದರಿ ಬಂದಿದ್ದ ಅವನ ಹೆಸರು ಕೊಟ್ಟೆ ನಾನು ಪವಿತ್ರಾನಂದ ಅಂತ ಹೆಸರು ಕೊಟ್ಟೆ ಪವಿತ್ರ ಎಕ್ಸಾಕ್ಟ್ಲಿ 75 ವರ್ಷ 75 ವರ್ಷಕ್ಕೆ ಅವ್ರು ಸನ್ಯಾಸ ಅದು ಹೇಳೇ ತಗೊಂಡ್ರು ವಾನಪ್ರಸ್ಥ ಕಂಪ್ಲೀಟ್ ಮಾಡಿದ್ದೀನಿ ಈಗ ನಾನು ಸನ್ಯಾಸ ಬೇಕು ಅಲ್ಲ ಒಂದು ವರ್ಷ ಎರಡು ವರ್ಷ ಇಲ್ಲ ಅಧ್ಯಯನ ಮಾಡಿದ್ರು ಆಮೇಲೆ ಸನ್ಯಾಸ ಆಯ್ತು ಬರ್ತೀನಿ ಅದು ಸನ್ಯಾಸ ಮಾಡಲು ಕೊಡ್ರಿ ನಾನು ಸನ್ಯಾಸ ತಗೊಂಡ್ರೆ ಅಧ್ಯಯನ ಮಾಡ್ತೀನಿ ನಮ್ಗೆ ಸನ್ಯಾಸ ಬೇಕು ಯಾಕೆ 75 ವರ್ಷ ಮುಗೀತು ವಯಸ್ಸನ್ನ ಲೆಕ್ಕಕ್ಕೆ ಇಟ್ಕೋತಾರೆ ಇರ್ತಾರೆ ಹಂಗೂ ಇರ್ತಾರೆ ಕೆಲವು ಜನ ಏನ್ ಮಾಡ್ಬೇಕು ಅತ್ಯಾಶಮಿಭ್ಯ ಪರಮಂ ಪವಿತ್ರಂ ಪ್ರೋವಾಚೆ ಸಮ್ಯಕ್ ಸಮ್ಯಕ್ ಋಷಿ ಸಂಘ ಜುಷ್ಟಂ. ಸಮ್ಯಕ್ ಋಷಿ ಸಂಘ ಜುಷ್ಟಂ, ಸರಿಯಾದಂತಹ ಉತ್ತಮನಾದಂತಹ ಉಪದೇಶವನ್ನ ಮಾಡುವಂತಹ ಒಬ್ಬ ಋಷಿಯ ಸಂಘವನ್ನ ಬಯಸಿ ಸನ್ಯಾಸವನ್ನ ತಗೊಳ್ತಾರೆ. ಯಾರು ಇವುಗಳಲ್ಲಿ ಕರ್ಮದಲ್ಲಿ ಅವರಿಗೆ ನಿಷ್ಠೆ ಇಲ್ಲ ಅಂತವ್ರು ಇಲ್ಲಿ ತಗೊಳ್ತಾರೆ ಇತ್ಯಾದಿ ವಿಭಜ್ಯೋಕ್ತ ಉತ್ತಮ್. ಈ ಪ್ರಕಾರವಾಗಿ ಎರಡನ್ನ ವಿಂಗಡಿಸಿಯೇ ಸ್ಪಷ್ಟವಾಗಿ ಶ್ವೇತಾಶ್ವತರ ಉಪನಿಷತ್ನಲ್ಲಿ ಹೇಳಿದ್ದಾರೆ. ಏತು ಕರ್ಮಿಣಃ ಕರ್ಮನಿಷ್ಠಾಃ ಕರ್ಮ ಕುರುವಂತ ಏವ ಜಿಜೀವಿಷ ಜಿಜೀವಿಷವಃ ತೇಭ್ಯಃ ಇದಮುಚ್ಯತೆ. ಇವರಿದ್ದಾರೆ ನೋಡ್ರಿ ಯಾರಿವರು, ಕರ್ಮನಿಷ್ಠೆಯಲ್ಲಿದ್ದವರು. ಇವ್ರು ಏನ್ ಮಾಡ್ಬೇಕು, ಮಾಡ ತಿದ್ದ ತೀಡೋದು, ಮಾಡಿದ್ದ ಮಾಡೋದು, ಮಕ್ಕಿಕ್ಕ ಮಕ್ಕಿ ಮಾಡ್ಕೋತ ಕೂಡ. ಏನ್ ಮಾಡ್ಲಿ, ಯಾವಾಗ ಯಾವಾಗ ಏನೇನು ಕರ್ಮಗಳನ್ನ ಮಾಡಬೇಕು ಅಂತ ಒತ್ತಾಯ ನಿನ್ ಮೇಲೆ ಬರ್ತದೆ, ಯಾವಾಗ ಯಾವಾಗ ಯಾವ ಜವಾಬ್ದಾರಿಗಳಿಗೆ ನೀನು ಕಮಿಟ್ಮೆಂಟ್ ಆಗಿರ್ತೀಯ ಆವಾಗ ಆವಾಗ ಕರ್ತವ್ಯಗಳನ್ನ ಮಾಡ್ಕೋತ ಹೋಗು. ಎಷ್ಟು ವರ್ಷ ಸಾಯೋ ತನಕ ಮಾಡು, ಆಮೇಲೇನು ಮತ್ತೆ ಹುಟ್ಟು ಮತ್ತೆ ಮಾಡ್ತಾ ಇರು, ಎಷ್ಟೊತ್ತು ಸಾಯೋ ತನಕ ಮಾಡ್ಕೋತ ಕೂಡ. ಏನ್ ಮಾಡ್ಲಿಕ್ಕಾಗೋದಿಲ್ಲಪ್ಪ, ನೀ ಅದನ್ನ ಕೇಳ್ಕೊಂಡಿಯ ಅದು ನಿನ್ ಸಿಕ್ಕಿದೆ. ಅದನ್ನು ಏತು ಕರ್ಮಿಣಃ ಕರ್ಮನಿಷ್ಠಾಃ ಕರ್ಮ ಕುರುವಂತ ಏವ, ಕರ್ಮವನ್ನ ಮಾಡ್ತಾನೆ ಮಾಡ್ತಾನೆ ಮಾಡ್ತಾನೆ. ಜಿಜೀವಿಷವ ಅವನ್ ಜೀವಿಸಿ ಇರುತ್ತಾನೆ. ತೇಭ್ಯ ಅತ್ತವರನ್ನ ಉದ್ದೇಶಿಸಿ ಇದ ಮುಚ್ಚತೆ ಇದನ್ನ ಹೇಳಿದ್ದಾರೆ. ಏನಂತ ಹೇಳಿದ್ದಾರೆ ಮಂತ್ರ, ಮಂತ್ರ 9, ಅಂಧಂತಮ ಪ್ರವಿಶಂತಿಯೇ ಅವಿದ್ಯಾ ಮುಪಾಸತೆ ತತೋ ಭೂಯ ಇವತೆ ತಮೋಯವು ವಿದ್ಯಾಯಾಂ ರತಃ ಅಂಧಂ ತಮ ಪ್ರವಿಶಂತಿಯೇ ಅವಿದ್ಯಾ ಮುಪಾಸತೆ ತತೋ ಭೂಯ ಇವತೆ ತಮೋಯವು ವಿದ್ಯಾಯಾಗುಮ್ರತಃ. ಏನೋ ಭಾಷೆ ಇದೆ, ಆ ಭಾಷೆ ಹಿಂಗ್ ಶುರು ಆಗ್ತದೆ ಕಥಂ ಪುನಃ. ಅದನ್ನ ವಿಭಜಿಸಿದ್ದಾರೆ ನಿಮ್ದ್ರೊಳಗೆ ಮೂಲ ಭಾಷೆದೊಳಗೆ. ಆಮೇಲೆ ಒಂದು ಎರಡು ಲೈನ್ ಹಾಕೈತೆ ಪೀಠಿಕೆ ಅಂತ, ಶ್ಲೋಕಕ್ಕೆ ಪೀಠಿಕೆ ಅಂತ ಪ್ರಾರಂಭ ಮಾಡಿ ಆಮೇಲೆ ಈ ಕಡೆ ಬಂತು. ಅಷ್ಟೇ ಒಂದು ಲೈನ್ ಇದೆಯಲ್ಲ ಅದು, ಹಂಗಾಗುದಿಲ್ಲ. ಭಗವತ್ಪಾದಾಚಾರ್ಯ ಬಿಟ್ಕೊಟ್ಟೆಂದು ಹೋಗೋದಿಲ್ಲ. ಕಥಂ ಪುನಃ ಏವಂ ಅವಗಮ್ಯತೆ ಅನ್ನತು ಸರ್ವೇಶಾಂ ಇದು ಉಚ್ಯತೆ ಅಕಾಮಿನಃ. ಅಕಾಮಿನಃ ಪೂರ್ತಿನೇ ಪೀಠಿಕೆ ತಗೊಂಡರು. ನ ನಿಂದಾ ಪರೈವ ಕರ್ತವ್ಯತಾಮೀಯಾತ್. ಹೌದಾ, ಕರ್ತವ್ಯತಾಮೀಯಾತ್ ಎಲ್ಲಿದೆ ಅದು? ಅಲ್ಲ ಇದಾಯ್ತು, ಇಲ್ಲಿ ಕನ್ನಡದಾಗ ಎಲ್ಲಿದೆ? ಕರ್ತವ್ಯತಾಂ ಕಿಂಚಿತ್ ಕಿಂಚಿತ್ ಕಿಂಚಿತ್ ಅಕರ್ತವ್ಯತಾಂ ಇಯಾತ್ ಅಲ್ಲಿವರೆಗೂ. ಅದಾದ್ಮ ಶ್ಲೋಕ ಅವ್ರು ಹಂಗ ವಿಂಗಡಿಸಿದ್ದಾರೆ. ಯಾಕೆ ವಿಂಗಡಿಸಿದ್ದಾರೆ ನೋಡೋಣ. ಅಂದ್ರೆ ತತ್ರ ಅಂದಂತಮಃ ಅನ್ನುವ ಅನ್ನಂತಮ ಪ್ರವಿಶಂತಿಯೇ ಅಂತಿದೆಯಲ್ಲ, ಅದು ಶ್ಲೋಕ ತಾನೆ, ಅದು ಮಂತ್ರ. ಸೊ ಅಲ್ಲಿಂದ ವ್ಯಾಖ್ಯಾನ ಇಲ್ಲಿದೆ ಎರಡನೇ ಪ್ಯಾರಾಗ್ರಾಫ್. ತತ್ರ ಅಂದಂತಮ ಅದರ್ಶನಾತ್ಮಕಂ ತಮ ಪ್ರವಿಶಂತಿ. ಆದ್ರಿಂದ ಇದು ಆಕ್ಚುಯಲ್ ಭಾಷೆ ಬರೆದ ಶ್ಲೋಕ, ಮುಂಚಿನಿಂದ ಅದು ಪೀಠಿಕೆ ಅಂತ ವಿಂಗಡಿಸಿ. ತಪ್ಪೇನಿಲ್ಲ, ಮೂಲದಲ್ಲಿ ಹಾಗೆ ವಿಂಗಡ ಆಗಿಲ್ಲ. ಕನ್ನಡ ಜನ ಸ್ವಲ್ಪ ಮಂದಗಳಲ್ಲ, ಅದನ್ನ ಇವರಿಗೆ ಸರಿಯಾಗಿ ಅರ್ಥ ಆಗಲಿ ಅಂತ ಅವರು ಹೊಳೆನ ಸ್ಕೂಲ್ ಸ್ವಾಮಿಗಳು ಮಾಡಿದ್ದಾರೆ. ಅದನ್ನು ವಿಂಗಡಿಸಿ ಆ ಭಾಗ ಆ ಕಡೆ ಇಟ್ಟು ಈ ಭಾಗ ಈ ಕಡೆ ಇಟ್ಟು ಇದನ್ನ ಪೀಠಿಕೆ ಅಂತ ತಗೊಂಡು ಶಾಂತಿ ಶಾಂತಿ ಶಾಂತಿ ಹರಿ ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಜಯ ಶ್ರೀ ಸತ್. ಸದ್ಗುರುನಾಥ್ ಮಹಾರಾಜ್ ಜೀ ಕೀ.